ಫಾರಮಿಗೆ ಕೊಟ್ವಿ ಬೀಜ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಎಲ್ಲಿಂದ ತಂದ್ರಿ ಬೀಜನ? ಅದು ಅಲ್ಲಿಗೆ ಯಾಕೆ ಕೊಟ್ರಿ? ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ? ಇಲ್ಲ, ನಮಗೆ ಏನಾಗುತ್ತೆ ಅಂದ್ರೆ ಖರ್ಚು ಬರುತ್ತೆ, ಅವರೆಲ್ಲ ನರ್ಸರಿ ಮಾಡಿರ್ತಾರೆ, ನಮಗೆ ಟೈಮಿಗೆ ಕರೆಕ್ಟ್ ಆಗಿ ಅದು ನೀರು ಗೊಬ್ಬರ ಮೆಡಿಷನ್ ಮಾಡಕ್ ಆಗಲ್ಲ, ಆಮೇಲೆ ಅದಕ್ಕೆ ನರ್ಸರಿ ಮಾಡ್ಕೋಬೇಕು. ನಾವು ಹಿಂದೆ ಅಲ್ಲವ, ನಾವೇ ಬೀಜ ತಂದು ಸ್ವಂತ ಮಡಿ ಮಾಡ್ತಿದ್ವಿ, ಅದು ಇಳುವರಿ ಚೆನ್ನಾಗಿ ಬರ್ತಿರ್ಲಿಲ್ಲ, ಆದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ನರ್ಸರಿಲಿ ಅವರು ಸಸಿನ ನೀಟಾಗಿ ಬೆಳೆದಿರ್ತಾರೆ, ಅದರಿಂದ ನಾವು ಅವ್ರಿಗೆ ಆರ್ಡರ್ ಕೊಟ್ಟು ಅಲ್ಲಿಂದ ಕೊಂಡ್ಕೊಂಡು ಬಂದು ನಾವು ಹಾಕ್ತೀವಿ, ಅದರಿಂದ ನಮಗೆ ಒಳ್ಳೆ ಅನುಕೂಲವಾಗಿ ಬರುತ್ತೆ. ಆಮೇಲೆ ಔಷಧಿ ಗೊಬ್ಬರ ಹಾಕ್ತಾರೆ. ನರ್ಸರಿಗೆ ಕೊಡ್ತೀರಿ ಅಂದ್ರೆ ಎಷ್ಟು ಗಿಡಗಳು ಕೊಡ್ತೀರಾ, ಯಾವ ರೀತಿ ಅದು ಮಾಡ್ತೀರಾ? ಅದರಲ್ಲಿ ನಮಗೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡ್ತೀವಿ. ಒಂದು ಎಕರೆಗೆ 20,000 ಗುಣಿ ಬೇಕಾಗುತ್ತೆ, ನಾವು ಅರ್ಧ ಎಕರೆಗೆ ಮಾಡ್ತೀವಿ, ಅರ್ಧ ಎಕರೆಗೆ 10,000 ಗುಣಿ ಮಾಡ್ತೀವಿ. 10,000 ಗುಣಿ ಮಾಡಿದಾಗ ಒಂದು ಗಿಡಕ್ಕೆ ಅವರು 40 ಪೈಸದಂಗೆ ತಗೊಂತಾರೆ. ನಾವು ಅದನ್ನ ಬಾಡಿಗೆ ಕೊಟ್ಟು ಅಲ್ಲಿಂದ ಗಾಡೀಲಿ ತಗೊಂಡ್ಬಂದು ಇಲ್ಲಿ ಒಂದು ವಾರ ಇಟ್ಕೊಂತೀವಿ. ಒಂದು ವಾರ ಇಟ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಹದ ಮಾಡ್ಕೊಂಡು ಭೂಮಿ ಎಲ್ಲವ ಹದ ಮಾಡ್ಕೊಂಡು ನೀರು ಬಿಟ್ಕೊಂಡು ನೋಡ್ತೀವಿ. ನರ್ಸರಿನಲ್ಲಿ 40 ಪೈಸಕ್ಕೆ ಒಂದು ಗಿಡ ಅಂತ ಹೇಳಿದ್ರಿ, ಅವ್ರು ಯಾವ ರೀತಿ ಅದನ್ನು ಸಾಕ್ತಾರೆ, ಅವ್ರ ಅಲ್ಲಿನ ಒಂದು ಪರಿಸ್ಥಿತಿ ಎಷ್ಟು ದಿವಸಕ್ಕೆ ಗಿಡ? ಅಲ್ಲಿ ಅವರು ಬೀಜ ಹಾಕ್ತಾರೆ, ಪಾಕೆಟಿಗೆ ಹಾಕ್ತಾರೆ. ಪ್ಯಾಕೆಟು ಅಂದರೆ ಅದು ಕ್ರೇಟ್ ಬರುತ್ತೆ, ಅದರಲ್ಲಿ 1-3 ಗುಣಿ ಬರುತ್ತೆ. ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿ ಒಂದೊಂದೇ ಬೀಜನ ಆಳುಗಳ ಕೈಲಿ ಹಾಕಿಸ್ತಾರೆ. ಅದು 5-6 ದಿವಸಕ್ಕೆ ಮೊಳಕೆ ಹೊಡೆಯುತ್ತೆ, ಒಂದು ವಾರಕ್ಕೆ ಎಲೆಗೆ ಬರುತ್ತೆ. ಒಂದು ವಾರಕ್ಕೆ ಎಲೆ ಬಂದಮೇಲೆ ಅವರು ಅದಕ್ಕೆ ಮೆಡಿಷನ್ ಎಲ್ಲ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಡೈಲಿ ನೀರು ಕೊಟ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಅವರು ನಮಗೆ 25 ದಿವಸಕ್ಕೆ ಕೊಡ್ತಾರೆ. ನಾವು ಒಂದು ವಾರದ ಮೇಲೆ ತಗೊಂಬಂದು ಅಂದ್ರೆ ಆ ಒಂದು ಕೋಸಿನ ಗಿಡ 25 ದಿವಸಕ್ಕೆ ಭೂಮಿಲಿ ಹಾಕಕ್ಕೆ ಸಿದ್ಧವಾಗುತ್ತೆ. ಹೌದು ಹೌದು ಹೌದು, 25 ದಿವಸಕ್ಕೆ ಬಂದ್ಬಿಡುತ್ತೆ. ನಾವ್ ಇಲ್ಲಿ ಬಂದು ಅಲ್ಲಿ ನೆಳಲಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಂಬಂದು ಒಂದು ವಾರ ಈ ಮನೇಲಿ ಇಟ್ಕೊಂತೀವಿ, ಜಮೀನ್ ಹತ್ರ ಇಟ್ಕೊಂತೀವಿ, ಬಿಸಿಲಲ್ಲಿ ಇಟ್ಕೊಂತೀವಿ. ಒಂದು ವಾರ ಕಳೆದ ಮೇಲೆ ಅದನ್ನ ನಾವು ನಾಟಿ ಮಾಡ್ತೀವಿ. ಈ ಕೋಸನ್ನ ನೀವು ತರ್ಬೇಕಾದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಂತೀರಾ ಬೀಜಗಳನ್ನು ತಾವು? ನಾವೇನು ಆಯ್ಕೆ ಮಾಡಲ್ಲ, ಆದ್ರೆ ಅವರೆಲ್ಲ ರೆಡಿ ಮಾಡಿರ್ತಾರೆ, ಅದರಿಂದ ನಾವು ಅವ್ರ ನಂಬಿಕೆ ಮೇಲೆ ತಗೊಂಬಂದು ಮಾಡ್ತೀವಿ. ಅಂದ್ರೆ ಅವ್ರು ಮಾಡಿಟ್ಟಿದ ಗಿಡನೇ ತಾವು ಒಪ್ಕೊಂಡು ತರ್ತೀರಿ, ಅವಾಗ ನಿಮಗೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ, ಇದು ಒಳ್ಳೆ ಸಸಿ, ಒಳ್ಳೇದು, ನಮ್ಮ ಒಂದು ಭೂಮಿ ಹಾಕರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಯಾವ ರೀತಿ ಕಂಡ್ಕೊಂತೀರಾ? ಅದು ಒಂದ್ಸಾರಿ ತಗೊಂಬಂದ ಮಾಡಿರ್ತೀವಿ, ಅವ್ರ ನಂಬಿಕೆ ಮೇಲೆ ನಾವು ತಗೊಂಬಂದು ಮಾಡ್ತೀವಿ. ಅವರು ಒಂದ್ಸಾರಿ ನಮಗೆ ಡ್ಯಾಮೇಜ್ ಏನಾದ್ರು ಬಂತು ಅಂದ್ರೆ, ಸರಿ ಬರಲಿಲ್ಲ ಅಂದ್ರೆ, ಅವಾಗ ನಾವು ಅವರಿಗೆ ಕೊಡಕ್ ಹೋಗಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗಿರಾಕಿ ಕೆಟ್ಟ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಬೀಜನ ತರಿಸಿ ಮಾಡಿರ್ತಾರೆ. ಯಾವ್ದು ತಳಿದದು ಕೋಸು? ಅದು ಅಶೋಕ ಅಂತ ಒಂದು ಬರುತ್ತೆ, ಆಮೇಲೆ 01 ಅಂತ ಬರುತ್ತೆ, ಆಮೇಲೆ ಇನ್ನೊಂದೆರಡು ಯಾವುದೋ ಬರುತ್ತೆ, ಅದನ್ನು ಸ್ವಲ್ಪ ಮರ್ತಿದ್ದೀವಿ. 4 ಐಟಮ್ಸು ಬರುತ್ತವು. ಗೆಡ್ಡೆಕೋಸು ಬರುತ್ತೆ, ಹೂಕೋಸು ಬರುತ್ತೆ, ಹೂಕೋಸು ಒಂದು ಬರುತ್ತೆ, ಎಲೆಕೋಸು ಒಂದು ಬರುತ್ತೆ. ನಮಗೆ ಯಾವುದು ಅನುಕೂಲ ಆಗುತ್ತೆ, ಬೆಳೆ ಯಾವ್ದು ಚೆನ್ನಾಗಿ ಬರುತ್ತೆ ಅದರಲ್ಲಿ ಅದನ್ನು ಮಾಡ್ತೀವಿ ನಾವು. ತಾವು ಹಾಕಿರ್ತಕ್ಕಂಥದ್ದು ಯಾವುದು? ನಮ್ಮದು ಎಲೆಕೋಸು ಹಾಕ್ತೀವಿ, ಒಂದು ಸ್ವಲ್ಪ ಒಂದು ಬೆಳೆ ಎಲೆಕೋಸು ಹಾಕ್ತೀವಿ, ಇನ್ನೊಂದು ಬೆಳೆ ಅದು ಚೆನ್ನಾಗಿ ಬರಲಿಲ್ಲ ಅಂದಾಗ ಮತ್ತೆ ಗೆಡ್ಡೆಕೋಸು ಅಂತ ಎಲೆಕೋಸಿಂತ ಗೆಡ್ಡೆಕೋಸು ಅಂತ ಹಾಕ್ತೀವಿ, ಅದನ್ನು ಮಾಡ್ತೀವಿ. ಎರಡು ಒಂದೇ, ಆದರೆ 2.5 ತಿಂಗಳಿಗೆ ಬರ್ತವೆ. 2.5 ತಿಂಗಳಿಗೆ ಕಟಾವು ಮಾಡಲಿಲ್ಲ ಅಂದರೆ ಹೂ ಹರಡುತ್ತೆ, ಹಳದಿ ರೋಗ ಬರುತ್ತೆ. ಎಲೆಕೋಸು ಅಂತ ಹೇಳಿದ್ರೆ ಯಾವ ತಳಿ ಎಲೆಕೋಸು ನೀವು ಹಾಕೋದು? ಅದು ಅಶೋಕ ಹಾಕ್ತೀವಿ, ಅಶೋಕ ಅಂತ ಹಾಕ್ತೀವಿ. ಆಮೇಲೆ ಹರಿರಾಣಿ ಅಂತ ಬರುತ್ತೆ, ಆಮೇಲೆ 301 ಅಂತ ಬರುತ್ತೆ, ಇನ್ನೊಂದೆರಡು ಐಟಮ್ ಇದಾವೆ. ಎಲೆಕೋಸಿನ ಬಗ್ಗೆನೆ ಮಾತಾಡೋದಾದ್ರೆ ಭೂಮಿಯಲ್ಲಿ ಯಾವ ರೀತಿ ಹದಗೊಳಿಸ್ಕೊಂಡಿರ್ತೀರ ತಾವು? ಭೂಮಿ ಅಂದ್ರೆ ಮಾಗಿ ಮಾಡಿರ್ತೀವಿ, ಆಮೇಲೆ ಎತ್ತಿನ ಬೇಸಾಯದಲ್ಲಿ 2 ಸಲ ಹೊಡಿತೀವಿ. ಫಸ್ಟ್ ಟ್ಯಾಕ್ಟ್ರಿಲಿ ಹೊಡ್ಕೊಂತೀವಿ, ದೊಡ್ಡ ನೇರಗಳಲ್ಲಿ ಮಣ್ಣು ಹದ ಮಾಡಿಬಿಟ್ಕೊಂತೀವಿ. ಆಮೇಲೆ ಎತ್ತಿನ ಬೇಸಾಯದಲ್ಲಿ 2 ಮಗ್ಗಲು ನೇಗಿಲು ಬೇಸಾಯ ಮಾಡ್ತೀವಿ, ಆಮೇಲೆ ಕುಂಟೆಯಲ್ಲಿ ಮಣ್ಣು ಏರ್ಸ್ಕೊಂತೀವಿ, ಆಮೇಲೆ ದನಿನ ಗೊಬ್ಬರ ಹಾಕ್ತೀವಿ, ಆಮೇಲೆ ಅದನ್ನೆಲ್ಲ ಹದ ಮಾಡಿ ನೇಗಿಲ್ಗೆರೆ ಹೊಡೆದ್ಬಿಟ್ಟು ನೇಗಿಲ್ಗೆರೆ ಹೊಡ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ನೀರು ಬಿಟ್ಕೊಂಡು ನೀರೊಳಗೆ ನೋಡ್ತೀವಿ ನಾವು. ನೀರೊಳಗೆ ನಾವು ಒಂದೊಂದೇ ಗಿಡನ ಕಿತ್ತು ಕಿತ್ತು ಕಿತ್ತು ಒಂದೊಂದೇ ಗಿಡನ 2.5 ಅಡಿ 2 ಅಡಿ ಇಲ್ಲ ಎಲೆಕೋಸು 1 ಅಡಿ ನೋಡ್ತೀವಿ. ಈ ಹೂಕೋಸು ಅಂತ ಹೇಳ್ತೀವಲ್ಲ ಅದನ್ನ 2.5 ಅಡಿ ನೋಡ್ತೀವಿ. ಅವಾಗ ಒಂದು ಸಾಲಿಗೆ 100 ಗಿಡ ಬರುತ್ತೆ, ಲಾಂಗ್ ಇದ್ರೆ 150 ಗಿಡ ಬರುತ್ತೆ. ಅವಾಗ ಅಂತರದಿಂದ ಅಂತರಕ್ಕೆ ಸಾಲ ಅಂತರ 2.5 ಅಡಿ ಹೊಡಿತೀವಿ, 1 ಅಡಿಗೆ ಗಿಡ ನೋಡ್ತೀವಿ. ಈ ರೀತಿ ನೆಟ್ಟಾಗ ಏನು ತಮಗೆ ಯಾವ ರೀತಿ ಫಸಲು ಬರಬಹುದು ಅಂತ ತಮ್ಮ ಒಂದು ಆಲೋಚನೆ ಅಂದ್ರೆ ಗಿಡ ಮಾಡ್ತಾ ಇರ್ತೀವಿ. ಮಳೆಗಾಲ ಅಡಿಕೆ ಮಳೆಗಾಲ ಬಂದಾಗ ಸಾಧಾರಣವಾಗಿ ಚೆನ್ನಾಗಿ ಬರುತ್ತೆ, ಹೆವಿ ಮಳೆಗಾಲ ಆದಾಗ ಅದು ನೀರಿನ ಅಂಶ ಜಾಸ್ತಿ ಆದಾಗ ಕೆಂಪು ರೋಗ ಬಂದು ಸತ್ತೋಗ್ಬಿಡುತ್ತೆ. ಆವಾಗ ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ದಿಣ್ಣೆ ಮಾಡಿರ್ತೀವಿ, ದಿಣ್ಣೆ ಮಾಡ್ಕೊಂಡವು ಉದಿ ಮಾಡಿರ್ತೀವಿ, ಉದಿ ಮಾಡ್ಕೊಂಡವು ಚೆನ್ನಾಗಿ ಉಳ್ಕಂತವೆ. ಅಕಸ್ಮಾತ್ ಹೆಂಗ್ ಬೇಕಂಗ್ ಮಾಡ್ದ ಏನಾಗುತ್ತೆ ಅಂದ್ರೆ ಮಳೆ ಜಾಸ್ತಿ ಆದಾಗ ಸತ್ತೋಗ್ಬಿಡುತ್ತೆ. ಅವಾಗ ಸತ್ತೋದಾಗ ಏನಾಗುತ್ತೆ ಅಂದ್ರೆ ನಮಗೆ ಅನುಕೂಲ ಆಗಲ್ಲ, ಲಾಸ್ ಬರುತ್ತೆ. ಆಮೇಲೆ ಲಾಸ್ ಬಂದಾಗ ನಾವು ಮತ್ತೆ ಮುಂದೆ ಮಾಡಕ್ಕೆ ಪ್ರಯತ್ನ ಮಾಡಕ್ ಆಗಲ್ಲ. ಅದಕ್ಕೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಏನೇ ಎಲ್ಲ ದಿಣ್ಣೆ ಮಾಡ್ಕೊಂಡ್ಬಿಟ್ಟು ದಿಣ್ಣಿಗೆಲ್ಲ ನುಟ್ಕೊಂಡ್ಬಿಟ್ಟು ಎತ್ತಿನ ಬೇಸಾಯದಲ್ಲಿ ಎಲ್ಲ ದಿಂಡು ಮಾಡ್ತೀವಿ. ದಿಂಡು ಮಾಡಿಬಿಟ್ಟು ಬೆಳೆ ಚೆನ್ನಾಗಿ ಬರುತ್ತೆ. ಒಂದೊಂದ್ಸಾರಿ ಫೇಲ್ ಆಗ್ತವೆ, ಒಂದೊಂದ್ಸಾರಿ ಪಾಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಂದ್ರೆ ದಿಂಡು ಮಾಡ್ಕೊಂತೀನಿ ಅಂತಂದ್ರೆ ಅದರಲ್ಲಿ ಇದನ್ನ ನೆಡೋದು ಅಥವಾ ಪಕ್ಕದಲ್ಲಿ? ಇಲ್ಲ, ದಿಂಡಲ್ಲಿ ನೋಡೋದು. ದಿಂಡಲ್ಲಿ ಪಕ್ಕದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೇಸಿಗೆಯಲ್ಲಿ ನೋಡ್ತೀವಿ, ಫೆಬ್ರವರಿ ಮಾರ್ಚ್ ಅಲ್ಲಿ ನೋಡ್ತೀವಿ, ಮಳೆಗಾಲ ಏಪ್ರಿಲ್ ಮೇ ತಿಂಗಳಲ್ಲಿ ದಿಣ್ಣೆ ಮಾಡಿ ನೋಡ್ತೀವಿ. ಯಾವ ರೀತಿ ನೀರು ಕೊಡ್ತೀರಾ? ನೀರು 12 ದಿವಸಕ್ಕೆ ಒಂದ್ಸಾರಿ ನೀರು ಕೊಡ್ತೀವಿ. ಆಮೇಲೆ ಸಾಲ್ ನೀರು ಬಿಡ್ತೀವಿ. ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀವಿ. ಡ್ರಿಪ್ಪಲ್ಲಿ ಅಳೆದ್ಬಿಟ್ಟು ಡ್ರಿಪ್ಪಲ್ಲಿ ವಾರಕ್ಕೊಂದ್ಸಾರಿ ಡ್ರಿಪ್ ನೀರು ಬಿಡ್ತಾ ಇರ್ತೀವಿ. ಡ್ರಿಪ್ ಎಲ್ಲರೂ ಅನುಕೂಲ ಆಗಲಿಲ್ಲ ಅಂದರೆ ಸಾಲಿಂದ ಸಾಲಿಗೆ ಒಂದೊಂದು ಸಾಲಿಗೆ ಪಂಪ್ ಸೆಟ್ ಇದೆ, ಪಂಪ್ ಸೆಟ್ಟಲ್ಲಿ ಹಾಯಿ ನೀರು ಮಾಡ್ತೀವಿ. ಒಟ್ಟಲ್ಲಿ ಈ ಒಂದು ಬೇಸಾಯಕ್ಕೆ ಹೆಚ್ಚು ನೀರು ಬೇಕೋ ಅಥವಾ ಯಾವ ಥರ? ಇಲ್ಲ, ಹೆಚ್ಚು ನೀರು ಬೇಕಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಏನು ಹೆಚ್ಚು ನೀರು ಬೇಕಾಗಲ್ಲ. ಇದು ಬೇಸಿಗೆ ಟೈಮಲ್ಲಿ ನೀರು ಬೇಕೇ ಬೇಕಾಗುತ್ತೆ. ಬೇಸಿಗೆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರಿಪ್ ಮಾಡಿರ್ತೀವಿ, ಹನಿ ನೀರಾವರಿ ಮಾಡಿರ್ತೀವಿ. ಹನಿ ನೀರಾವರಿಲಿ ವಾರಕ್ಕೊಂದ್ಸಾರಿ ಬಿಡ್ತಾ ಇರ್ತೀವಿ. ಅಂದ್ರೆ ಕೋಸು ಸ್ವಲ್ಪ ಸೂಕ್ಷ್ಮವಾದ ಬೆಳೆ, ಸ್ವಲ್ಪ ಬೇಗ ಇದಾಗುತ್ತೆ ಅಂತಾರೆ, ನೀವು ಯಾವ ರೀತಿಯಾದ ಪದ್ಧತಿಗಳನ್ನ ನಿರ್ವಹಣೆಗಳನ್ನ ಮಾಡ್ತೀರಾ? ಅದು ಸೂಕ್ಷ್ಮ ಅದು ಅಂದ್ರೆ ಮಳೆಗಾಲ ಜಾಸ್ತಿ ಆದಾಗ ತೊಂದರೆ ಕೊಡುತ್ತೆ. ಮಳೆಗಾಲ ಅಡಿಕೆ ಮಳೆಗಾಲ ಆದಾಗ ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಆದ್ರೆ ಒಂದೊಂದು ಟೈಮ್ ರೇಟ್ ಸಿಗುತ್ತೆ, ಒಂದೊಂದು ಟೈಮ್ ರೇಟ್ ಸಿಗಲ್ಲ. ಅದು ಅವೆಲ್ಲ ಮಾರ್ಕೆಟ್ ಇದ್ದಂಗೆ. ಒಂದೊಂದು ಬೆಳೆಯಲ್ಲಿ ಒಳ್ಳೆ ಉತ್ಪತ್ತಿ ಬರುತ್ತೆ, ಒಂದೊಂದು ಬೆಳೆ ಬಂದಾಗ ಫುಲ್ ಲಾಸ್ ಆಗುತ್ತೆ. ಅವಾಗ ಬೆಳೆ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಆದರೆ ಎರೆ ಭೂಮಿ ಇದ್ದಾಗ ಚೆನ್ನಾಗಿ ಬರುತ್ತೆ, ಕೆಂಪು ಮಣ್ಣು ಇದ್ದಾಗ ಸಾಧಾರಣ ಬರುತ್ತೆ. ಪೂರ್ತಿ ಮಳಲ್ ಭೂಮಿ ಇದ್ದುಬಿಟ್ರೆ ಅದು ಬರೋದೇ ಇಲ್ಲ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಎರೆ ಭೂಮಿನ ಆಯ್ಕೆ ಮಾಡಿಕೊಂಡು ಎರೆ ಭೂಮಿ ಒಳ್ಳೆ ಭೂಮಿಗೆ ನೋಡಿ ಕೊಡ್ತೀವಿ. ಅಂದ್ರೆ ಈ ಕೋಸು ಅನ್ನೋದು ಯಾವ ವಾತಾವರಣದ ಬೆಳೆ, ಯಾವ ವಾತಾವರಣ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ? ಅದು ಮಳೆಗಾಲ ವಾತಾವರಣ ಅಂದ್ರೆ ಮೋಡ ಮುಗಲು ವಾತಾವರಣ ಇದ್ದಾಗ ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಸಿಗೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹುಳ ಕಡಿಮೆ ಆಗುತ್ತೆ, ಸೂರು ಟೈಮ್ ಬರುತ್ತೆ. ಸೂರು ಟೈಮ್ ಬಂದಾಗ ಡಿಸೆಂಬರ್ ಇಂದ ಹಿಡಿದು ಜನವರಿ ಲಾಸ್ಟ್ ವರೆಗೂ ಕೂಡ ಹುಳ ಕಮ್ಮಿ ಆಗ್ಬಿಡುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆದಾಗ ಎಲೆ ಒಳಗೆಲ್ಲ ನೀರು ಹೋಗಿ ಎಲೆ ಒಳಗೆಲ್ಲ ನೀರು ಕೂತ್ಕೊಂಡು ಅವಾಗ ಏನಾಗುತ್ತೆ ಅಂತ ಕರಗಲು ಜಾಸ್ತಿ ಬರುತ್ತೆ, ಅವಾಗ ಹಳದಿ ರೋಗ ಜಾಸ್ತಿ ಬರುತ್ತೆ. ಅದರಿಂದ ಮಳೆಗಾಲದಲ್ಲಿ ಸ್ವಲ್ಪ ಇಳುವರಿ ಬರೋದು ಕಮ್ಮಿ, ರೇಟು ಸಿಗೋದು ಸ್ವಲ್ಪ ಕಡಿಮೆ. ಅಂದ್ರೆ ಗೊಬ್ಬರದ ಬಗ್ಗೆ ಮಾತಾಡಿದ್ರೆ ಯಾವ್ಯಾವ ಗೊಬ್ಬರ ಕೊಡ್ತೀರಾ, ಯಾವ ಸಮಯದಲ್ಲಿ ಕೊಡ್ತೀರಾ ಗೊಬ್ಬರ? ಅದು ಏನ್ ಮಾಡ್ತೀವಿ ಅಂದ್ರೆ ನಾಟಿ ಮಾಡಿದ 12 ದಿವಸಕ್ಕೆ ಒಂದ್ ರೌಂಡು ಕೊಡ್ತೀವಿ, 12 ದಿವಸಕ್ಕೆ. ಆಮೇಲೆ 12 ದಿವಸ ಆದ್ಮೇಲೆ ಒಂದ್ ರೌಂಡ್ ನೀರು ಕೊಡ್ತೀವಿ. ಆಮೇಲೆ 20 ದಿವಸ ಆದ್ಮೇಲೆ 2ನೇ ರೌಂಡ್ ಕೊಡ್ತೀವಿ. 2ನೇ ರೌಂಡು ಸುಫಲ ಕೊಡ್ತೀವಿ, ಮೊದಲನೇ ರೌಂಡು 20-20 ಕೊಡ್ತೀವಿ. ಆಮೇಲೆ 2ನೇ ರೌಂಡು ಸುಫಲ ಕೊಡ್ತೀವಿ. ಆಮೇಲೆ 3ನೇ ರೌಂಡು ಅಮೋನಿಯಂ ಸ್ವಲ್ಪ ಕೊಡ್ತೀವಿ. ಅದರಿಂದ ನಾವು ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ಮೇನೂರು ಗೊಬ್ಬರನ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ಆಮೇಲೆ ನಾಟಿ ಮಾಡಿದ ಒಂದು ವಾರಕ್ಕೆ ಸ್ಪ್ರೇ ಕೊಡ್ತೀವಿ. ಆಮೇಲೆ ಅಲ್ಲಿಂದ ಅಲ್ಲಿಗೆ ಒಂದು ವಾರಕ್ಕೆ 2ನೇ ಸ್ಪ್ರೇ ಕೊಡ್ತೀವಿ. ಅಲ್ಲಿಂದ ಅಲ್ಲಿಗೆ 3ನೇ ವಾರಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ, ಎಕಾಲಿಕ್ಸ್ ಹೊಡಿತೀವಿ. ಆಮೇಲೆ ಈಗ ಹೊಸ ಔಷಧಿಗಳು ಬರ್ತವೆ, ಡೈಥಾನ್-45 ಹೊಡಿತೀವಿ. ಆಮೇಲೆ ಎಂಡೋಸಲ್ಫಾನ್ ಇಲ್ಲ ಈಗ, ಅದೆಲ್ಲ ನಿಲ್ಲಿಸಿ ಆಯಿತು. ಆಮೇಲೆ ಡೆಮಾಕ್ರಾನ್ ಹೊಡಿತೀವಿ, 2-3 ಐಟಮ್ ಹೊಡಿತೀವಿ. ಆದರೆ ನಾವು ಔಷಧಿ ಸ್ವಲ್ಪ ಮರ್ತು ಬಿಡ್ತೀವಿ. ಅದರಿಂದ ಔಷಧಿ ವಾರಕ್ಕೊಂದ್ಸರಿ ಔಷಧಿ ಕೊಡಲೇಬೇಕು. ಕಟಾವಾಗೋತ್ತಿಗೆ ಚಿಕ್ಕಮ್ಮಿ 5-6 ಐಟಮ್ ಔಷಧಿ ಹೊಡಿತೀವಿ. ಈ ಔಷಧಿ ಹೊಡಿಯೋದ್ರಿಂದ ಭೂಮಿಗೆ ಏನಾದ್ರು ತೊಂದರೆ ಆಗಲ್ವಾ? ಇಲ್ಲ, ಭೂಮಿಗೇನು ಆಗಲ್ಲ. ಆದರೆ ನೋಡಿ ಕಂಟ್ರೋಲ್ ಆಗಿ ನಮಗೆ ಎಷ್ಟು ಅದನ್ನ ಎಷ್ಟು ಹಾಕ್ಬೇಕು, ಏನು ಮಾಡಬೇಕು, ಎಷ್ಟು ಡೋಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಹೆವಿಯಾಗಿ ಹಾಕಿದ್ರೆ ಎಲ್ಲ ಸುಟ್ಟೋಗುತ್ತೆ, ಒಂದೇ ಲೆವೆಲ್ಲಿಗೆ ಹಾಕಿದ್ರೆ ಏನೂ ಆಗಲ್ಲ. ಅದರಿಂದ ನಾವು ಅದನ್ನು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕೋದು. ಅಕಸ್ಮಾತ್ ಜಾಸ್ತಿ ಹಾಕ್ಬಿಟ್ರೆ ಎಲೆ ಎಲ್ಲ ಸುಟ್ಟೋಗುತ್ತೆ, ಆಮೇಲೆ ಇಳುವರಿ ಕಮ್ಮಿ ಬರುತ್ತೆ, ಗೆಡ್ಡೆ ದಪ್ಪ ಬರಲ್ಲ. ಅದರಿಂದ ನೋಡಿ ಹಾಕ್ತೀವಿ. ಗೊಬ್ಬರದ ಅಂಶ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಕೋಸಿಗೆ. ಗೊಬ್ಬರದ ಅಂಶ ಜಾಸ್ತಿ ಹಾಕಲಿಲ್ಲ ಅಂದರೆ ಕೋಸು ಬರಲ್ಲ. ಅಂದ್ರೆ ಈ ಮಾಹಿತಿಗಳನ್ನೆಲ್ಲ ಯಾವ ತರ ಸಂಗ್ರಹಿಸ್ತೀರಿ? ಯಾವ ರೀತಿ ಅಂದ್ರೆ ಹಿಂದಿನಿಂದ ನಮ್ಮ ತಂದೆ ತಾಯಿಗಳು ಮಾಡ್ಕೊಂಡ್ ಬಂದಿದ್ರು, ಅದರಂತೆ ನೋಡ್ಕೊಂತ ಒಬ್ರುಕೊಂಡು ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಇನ್ನೇನು ಅದನ್ನೇನು ಹೊಸ್ತಾಗೇನು ಕಲಿಯಂತದ್ದು ಏನಿರಲ್ಲ, ಆದ್ರೆ ಒಬ್ರಿಗಿಂತ ಒಬ್ರು ಅವ್ರು ಇದು ಮಾಡಿದ್ದಾರೆ, ಅವ್ರು ಒಂದು ಮುಟೆ ಹಾಕಿದ್ರೆ ನಾವು ಎರಡು ಮುಟೆ ಹಾಕ್ಬೇಕು ಅನ್ಸಿರುತ್ತೆ, ಅವ್ರು ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಳಿಬೇಕು ಅನ್ಸಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ರೈಟು ಕರೆಕ್ಟೇ ಸಿಗಲ್ಲ, ಅದೇ ಒಂದು ದೊಡ್ಡ ತಲೆನೋವು. ಈ ವರ್ಷ ಭಾರಿ ಮಳೆಗಾಲ ಆಗ್ಬಿಡ್ತು, ಮಳೆಗಾಲ ಆದಾಗ ಈ ವರ್ಷ ಏನಾಗಿದೆ ಅಂದ್ರೆ ಎಲ್ಲಾ ಬೆಳೆಗಳು ಎಲ್ಲ ಫೇಲ್ ಆಗ್ಬಿಟ್ಟಿದಾವೆ. ಕೋಸ್ ಬೆಳೆಯೋದೇ ಕಷ್ಟ ಆಗೈತಿ ಈ ವರ್ಷ, ಆದ್ರೂ ಕಮ್ಮಿ ಬೆಳೆದಿರೋದೇ ಕಮ್ಮಿ, ಆದ್ರೂ ಎಲ್ಲ ಕರಿಗೋಗಿದಾವೆ ಸುಮಾರು ಜನದವು, ನಮಗೂ ಸ್ವಲ್ಪ ಕರಿಗೋಗ್ಬಿಟ್ಟು. ಆದ್ರಿಂದ ಈ ವರ್ಷ ಅಷ್ಟು ಅನುಕೂಲ ಆಗಿಲ್ಲ, ಹೋದ ವರ್ಷ ಪರವಾಗಿಲ್ಲ, ಹೋದ ವರ್ಷ ಒಳ್ಳೆ ಬೆಳೆ ಬಂದಿದ್ದು ಅನುಕೂಲವಾಗಿದ್ದು, ಈ ವರ್ಷ ಎಲ್ಲ ಮಳೆ ಜಾಸ್ತಿ ಆಗಿ ಏನು ಪ್ರಯೋಜನ ಇಲ್ಲ, ಎಲ್ಲ ನೀರು ನಿಂತ್ಕೊಂಡು ಎಲ್ಲ ಕರಿಗೋಗ್ಬಿಟ್ಟಿದ್ದೇವೆ. ಈಗ ಭೂಮಿ ಎಲ್ಲ ಸ್ವಲ್ಪ ಹಾಗೆ ಹಾಳ್ಬಿಟ್ಟಿದೀವಿ. ಎಷ್ಟು ಎಕರೆ ಕೋಸ ಹಾಕಿರೋದು? ನಾವು ಅರ್ಧ ಎಕರೆ ಹಾಕಿದ್ವಿ, ಅರ್ಧ ಎಕರೆಗೆ ಹೆಚ್ಚು ಕಮ್ಮಿ 250 ಚೀಲ ಬರಬೇಕು. 250 ಚೀಲದಲ್ಲಿ 50 ಚೀಲನು ಕಡಿಯೋಕ್ಕಾಗಿಲ್ಲ, ಎಲ್ಲ ಲಾಸ್ ಆಗ್ಬಿಡ್ತು, ಎಲ್ಲ ಕರಿಗೋಗ್ಬಿಡ್ತು. ಮಳೆ ಹೆವಿ ಆಗ್ಬಿಡ್ತಲ್ಲ, ಒಂದು ವಾರನೂ ಮಳೆ ಒಳಗೆ ಕೊಟ್ಟಿಲ್ಲ, ಕಂಟಿನ್ಯೂ ಮಳೆ ಬರ್ತಾನೆ ಇದೆ. ಮಳೆ ಬಂದಾಗ ಏನಾಗುತ್ತೆ ಅಂದರೆ ಅದು ಬಲ ಆಗಕ್ಕೆ ಬಿಡೋದಿಲ್ಲ, ಶೀತಾಂಶ ಜಾಸ್ತಿ ಆಗುತ್ತೆ. ಎಷ್ಟೇ ದಿಂಟು ಮಾಡಿದ್ರು ಕೂಡ ಮೇಘಲಿಂದ ನೀರು ಬಂದಾಗ ಶೀತಾಂಶ ಜಾಸ್ತಿ ಆಗ್ಬಿಡುತ್ತೆ. ನಾವೆಲ್ಲ ಭೂಮಿ ಒಂದು ಮಟ್ಟವಾದ ಭೂಮಿಗಳು, ಒಂದು ಮಟ್ಟವಾದ ಭೂಮಿ ಆದ್ರಿಂದ ಶೀತಾಂಶ ಬೇಗ ಹಾರಲ್ಲ, ಅದರಿಂದ ಕೋಸು ಚೆನ್ನಾಗಿ ಬರಲಿಲ್ಲ, ಸ್ವಲ್ಪ ಕಡಿಮೆ ಇದ್ರಲ್ಲಿ ಬಂತು. ಅಂದ್ರೆ ನೀರು ಹರಿದೋಗ್ಲಿಕ್ಕೆ ಏನು ಮಾಡ್ಕೊಂಡಿಲ್ವ? ಇಲ್ಲ, ಕಾಲುವೆ ಪಾಲ್ವೆ ಎಲ್ಲ ಇದಾವೆ, ಆದ್ರೂ ಭಾರಿ ಮಳೆಗಾಲ ಆದಾಗ ಕತ್ತರಿಸ್ ಹೋಗಲ್ಲ, ಸ್ವಲ್ಪ ಅಡಿಕೆ ಮಳೆಗಾಲ ಆದಾಗ ಸ್ವಲ್ಪ ನಡೆಯುತ್ತೆ. ಆದ್ರೆ ಹಿಂದಿನಿಂದ ಏನ್ ಮಾಡಿದ್ದಾರೆ ಅಂದ್ರೆ ಕಾಲುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡಿಲ್ಲ. ಮಳೆಗಾಲ ಒಂದು 3-4 ವರ್ಷ ಮಳೆಗಾಲ ಕೈ ಕೊಡ್ತು ಅಂತ ಹೇಳ್ಬಿಟ್ಟು ರೈತರಲ್ಲವ ಸ್ವಲ್ಪ ಉದಾಸೀನ ಮಾಡ್ಕೊಂಡು ಕಾಲುಗಳನ್ನೆಲ್ಲ ನೀಟಾಗಿ ಮಾಡ್ಕೊಂಡಿಲ್ಲ, ಅದ್ರಿಂದ ಪೂರ್ತಿ ಕತ್ತರಿಸ್ ಹೋಗಲ್ಲ. ಒಂದು ಅರ್ಧ ಬೆಳೆ ಅರ್ಧ ನೀರ್ ನಿಲ್ಲುತ್ತೆ, ಅರ್ಧ ಹೋಗುತ್ತೆ ಅಷ್ಟೇನೆ. ರೋಗ ಈ ಕೋಸಿಗೆ ಏನೇನು ಬರುತ್ತೆ? ಅದು ಬೂದ್ ರೋಗ ಅಂತ ಬರುತ್ತೆ, ಕೆಂಪು ಹಳದಿ ರೋಗ ಅಂತ ಬರುತ್ತೆ, ಆಮೇಲೆ ಹುಳ ಜಾಸ್ತಿ ಬೀಳುತ್ತೆ, ಆಮೇಲೆ ಮಳೆಗಾಲ ಜಾಸ್ತಿ ಆದಾಗ ಸತ್ತೋಗುತ್ತೆ. ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋತೀರಾ ನೀವು? ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಅದೇ ದಿವಸ ವಾರಕ್ಕೆ ಎರಡು ದಿವಸ ಒಂದ್ಸಾರಿ ಜಮೀನಲ್ಲಿ ಅಡ್ಡಾಡ್ಕೊಂಡು ಇರಬೇಕು. ಅಡ್ಡಾಡ್ಕೊಂತಿದ್ರೆ ಏನಾಯ್ತು ಎಂತಾಯ್ತು ಹೊಲನೆಲ್ಲ ಅಡ್ಡಾಡ್ತಾ ಇರಬೇಕು. ಯಾವ್ದಾದ್ರು ಒಂದು ರೋಗ ಯಾವ್ದಾದ್ರು ಬಂತು ಅಂದ್ರೆ ಅದನ್ನ ಗಿಡ ಕಿತ್ಕೊಂಡು ಹೋಗಿ ಅವ್ರ ತೋಟಗಾರಿಕೆ ಇದ್ರಲ್ಲಿ ಹೋಗಿ ಅದನ್ನ ಚೆಕ್ ಮಾಡಿಸ್ಕೊಂಡು ಚೆಕ್ ಮಾಡಿಸಿ ಏನ್ ಕಾಯಿಲೆ ಇದೆ ಏನಾಗಿದೆ ಅದಕ್ಕೆ ಏನ್ ಮೆಡಿಸಿನ್ ಕೊಡಬೇಕು ಅಂತೇಳಿ ಅವರಿಗೆಲ್ಲ ತೋರಿಸ್ಕೊಂಡು ಅವಾಗ ಅವರು ಇಂಥದ್ ಮಾಡಿ ಈ ಪೌಡರ್ ಹೊಡಿರಿ ಈ ಪೌಡರ್ ಹೊಡಿರಿ ಅಂತ ಹೇಳ್ತಾರೆ. ಅವಾಗ ಅದನ್ನ ನಾವು ಸಿಂಪಡಿಸಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂತೀವಿ. ಈ ಕೋಸಿಗೆ ಸಾಮಾನ್ಯವಾಗಿ ಬರತಕ್ಕಂತಹ ರೋಗ ಯಾವ್ಯಾವು ಅಂತೀರಾ? ಬೂದ್ ರೋಗ ಅಂತ ಬರುತ್ತೆ, ಆಮೇಲೆ ಕೆಂಪು ಹಳದಿ ರೋಗ ಬೇಕು ಬರುತ್ತೆ, ಆಮೇಲೆ ಅಂಗಮಾರಿ ರೋಗ ಅಂತ ಬರುತ್ತೆ. ಅದು ಎಲೆ ಪೂರ್ತಿ ತರಗಾಗಿ ಹಂಗೆ ಸುಟ್ಟಂಗೆ ಆಗ್ಬಿಡುತ್ತೆ, ಅದೇ ಜಾಸ್ತಿ ಕಾಯಿಲೆ ಬರೋದು ಮಳೆಗಾಲದಲ್ಲಿ. ಅಂದ್ರೆ ಬೂದ್ ರೋಗದ ಲಕ್ಷಣಗಳು ಏನೇನು? ಬೂದ್ ರೋಗದ ಲಕ್ಷಣ ಅಂದ್ರೆ ಮಳೆಗಾಲ ಜಾಸ್ತಿ ಆದಾಗ ಒಂಥರ ಬೂದಿ ಬಣ್ಣ ಬರುತ್ತಲ್ಲ, ಆ ಬೂದಿ ಬಣ್ಣ ಟೈಪ್ ಬಂದ್ಬಿಡುತ್ತೆ. ಫಸ್ಟ್ಗೆನೆ ಒಂದೊಂದು ಎಲೆ ಬರ್ತಾ ಇರುತ್ತೆ, ಒಂದೊಂದು ಎಲೆ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ನೋಡ್ತೀವಿ. ನೋಡ್ಬಿಟ್ಟು ಎಲೆ ಮುರ್ಕೊಂಡೋಗಿ ಅಲ್ಲಿ ಕೃಷಿ ಇಲಾಖೆಯಲ್ಲಿ ತೋರಿಸ್ಬಿಟ್ಟು ಅವರಿಗೆ ಏನ್ ಮಾಡ್ಬೇಕು ಅಂತೇಳಿ ಅದನ್ನೇ ಬರೋದು ಜಾಸ್ತಿ. ಅದು ಬಂದಾಗ ಇಳುವರಿ ಕಮ್ಮಿ ಬರುತ್ತೆ, ಅದು ಗಿಡನೇ ಒಣಗೋಗ್ಬಿಡುತ್ತಲ್ಲ. ಆ ಗಿಡ ಒಣಗಿ ಹೋದಾಗ ಏನಾಗುತ್ತೆ, ಕಂಟ್ರೋಲ್ ಆಗಲ್ಲ. ಕಂಟ್ರೋಲು ಒಂದ್ ಗಿಡ ಎರಡು ಗಿಡ ಬಂದಾಗ ಮೆಡಿಸನ್ ಮಾಡಿ ಅವಾಗ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಹೋಗೇ ಬಿಡುತ್ತೆ ಬೆಳೆ. ಅಂಗಮಾರಿ ರೋಗ ಯಾವಾಗ ಬರುತ್ತೆ? ಅಂಗಮಾರಿ ರೋಗ ಅದೇ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ, ಈಗ ದೀಪಾವಳಿ ಮಾರ್ನಮಿ ಟೈಮು ಈಗ ಶುರು ಜಾಸ್ತಿ. ಮಳೆಗಾಲ ಜಾಸ್ತಿ ಆದಾಗ ಅದು ಅಂಗಮಾರಿ ರೋಗನೇ ಜಾಸ್ತಿ ಬರೋದು. ಲಕ್ಷಣಗಳು ಅದ್ರದ್ದು ಯಾವ ತರ? ಕೋಸ್ ನೋಡಿದಾಗ ಇದು ಅಂಗಮಾರಿ ರೋಗನೇ ಅಂತ ಯಾವ ತರ ಕಂಡುಹಿಡಿತೀರ? ಎಲೆ ಎಲ್ಲ ಸುಟ್ಟೋಗಿರುತ್ತೆ, ಆಮೇಲೆ ಕೆಂಪು ರೋಗ ಬಂದಿರುತ್ತೆ, ಆಮೇಲೆ ಒಂದೊಂದು ಎಲೆ ಕಪ್ಪು ರೋಗ ಬಂದಿರುತ್ತೆ. ಆ ಕಪ್ಪು ರೋಗ ಯಾವ್ದ್ರಿಂದ ಬರುತ್ತೆ, ಆಮೇಲೆ ಕೆಂಪು ಹಳದಿ ರೋಗ ಬರುತ್ತೆ, ಹಳದಿ ಯಾವ್ದ್ರಿಂದ ಬರುತ್ತೆ, ಅದನ್ನೆಲ್ಲ ನೋಡ್ಕೊಂತೀವಿ ನಾವು. ಕಾರಣ ಅಂತ ನಿಮ್ಗೆ ಕಂಡುಹಿಡಿಯಕಾಗಿಲ್ಲ? ಕಾರಣ ನಮಗೆ ಇದು ಕಂಡುಹಿಡಿಯಕಾಗಲ್ಲ. ಅದೇ ಅವಾಗ ಹೇಳ್ತಾರೆ, ಅವ್ರು ಹೇಳ್ತಾರೆ ಮಳೆಗಾಲ ಜಾಸ್ತಿ ಆದಾಗ ಇವೆಲ್ಲ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಭೂಮಿನ ವಾಟವಾದ ಭೂಮಿಲಿ ಮಾಡ್ಕೋಬೇಕು, ಎತ್ತರವಾದ ಭೂಮಿಲಿ ಮಾಡಬೇಕು ಅಂತ ಹೇಳ್ತಾರೆ. ಎತ್ತರವಾದ ಭೂಮಿಲಿ ನಾವು ಎಲ್ಲಿ ಎಲ್ಲ ಹೊತ್ತಲು ಹುಡುಕಿ ಎಲ್ಲದನ್ನು ಎಲ್ಲಿ ಮಾಡೋಕ್ಕಾಗತ್ತೆ? ನಾವು ಭೂಮಿ ಯಾವ್ದಿರುತ್ತೆ ಅದನ್ನ ನೋಡ್ಕೊಂಡು ನಾವು ಮಾಡ್ತಾ ಇರ್ತೀವಿ. ನೀವು ಹೇಳೋ ಪ್ರಕಾರವಾಗಿ ಎತ್ತರವಾದ ಭೂಮಿಯಲ್ಲಿ ಮಾಡಿ ನೀರು ನಿಲ್ದಲ್ಲೇ ಹೋದ್ರೆ ಒಳ್ಳೆ ಇಳುವರಿ ಬರುತ್ತೆ? ಒಳ್ಳೆ ಇಳುವರಿ ಬರುತ್ತೆ, ಅದೇನಿಲ್ಲ. ಅಂದ್ರೆ ಭೂಮಿ ಹೈಟ್ ಇರಬೇಕು, ವಾಟವಾಗಿರ್ಬೇಕು. ಈ ಮಲೆನಾಡಲ್ಲಿ ಈ ಚಿಕ್ಕಮಗಳೂರು ಸಂದ್ವೇರಿ ಕಡೆ ಅಂತ ಬರುತ್ತೆ, ಅಲ್ಲೆಲ್ಲ ದಿಬ್ಬದ ಏರಿಯಾ. ಆಮೇಲೆ ಸಕ್ರಾಪಣದ ಏರಿಯಾ ಸ್ವಲ್ಪ ಅಲ್ಲಿ ಎಟ್ಟೆ ಬರುತ್ತೆ, ಅಲ್ಲಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆ ಬರ್ತವೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅರೆ ಮಲೆನಾಡು, ಮಲೆನಾಡು ಏರಿಯಾದಾಗ ಇಲ್ಲಿ ಭೂಮಿ ಎಲ್ಲ ಒಂದೇ ಮಟ್ಟದಲ್ಲಿ ಇರ್ತವೆ. ಒಂದೇ ಮಟ್ಟವಾಗಿದ್ದಾಗ ಶೀತಾಂಶ ಜಾಸ್ತಿ ಆಗುತ್ತೆ. ಶೀತಾಂಶ ಜಾಸ್ತಿ ಆದಾಗ ಏನಾದ್ರೆ ಬೆಳೆ ಚೆನ್ನಾಗಿ ಬರೋಲ್ಲ, ಇಳುವರಿ ಚೆನ್ನಾಗಿ ಬರೋಲ್ಲ. ಅಂದ್ರೆ ಇಲ್ಲಿ ನಿಮ್ಮ ಒಂದು ಜಮೀನಿನಲ್ಲಿ ಯಾವ ರೀತಿಯಾದ ಮಣ್ಣು? ನಮ್ದು ಒಂದು ಏರಿಯಾದಲ್ಲಿ ಕೆಂಪು ಮಣ್ಣು ಬರುತ್ತೆ, ಒಂದು ಏರಿಯಾದಲ್ಲಿ ಕಪ್ಪು ಮಣ್ಣು ಬರುತ್ತೆ. ನಾವು ಕಪ್ಪು ಮಣ್ಣು ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಕಪ್ಪು ಮಣ್ಣಿಗೆ ಮಾಡಿರ್ತೀವಿ. ಇಳುವರಿ ಬಗ್ಗೆ ಟನ್ ಲೆಕ್ಕ ನಾವು ಅರ್ಧ ಎಕರೆಗೆ 200 ಚೀಲ ಬರುತ್ತೆ. 200 ಚೀಲ ಅಂದಾಗ ಒಂದು ಚೀಲಕ್ಕೆ 70 ಕೆಜಿ ಬರಂಗ್ ತುಂಬುತ್ತಾರೆ. ಈ 70 ಕೆಜಿ ತುಂಬಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿಗೆ 1 ಟನ್ನು ಅರ್ಧ ಎಕರೆಗೆ 1 ಟನ್ ಅದಂಗಾಗುತ್ತೆ. 70 ಕೆಜಿ ಬಂದಾಗ ಎಷ್ಟಾಗುತ್ತೆ, 70 ಕೆಜಿ ಬರುತ್ತೆ. 200 ಚೀಲ ಬೆಳಿತೀವಿ. 200 ಚೀಲ ಬೆಳೆದಾಗ ಅವ್ರು ಏನ್ ಮಾಡ್ತಾರೆ, ನಾವು ಉಂಡಿ ಕೊಡ್ತೀವಿ. ಉಂಡಿ ಕೊಟ್ಟಾಗ ಅವರು ಹೆಂಗ್ ಬೇಕಂಗ್ ತುಂಬಿಕೊಂಡು ಹೋಗ್ತಾರೆ. ಅದೊಂದು ಅಂದಾಜಿಗೆ 70 ಕೆಜಿ ಬರುತ್ತೆ. 200 ಚೀಲ ಅಂತೂ ಬೆಳೆದೇ ಬೆಳಿತೀವಿ. ಅಕಸ್ಮಾತ್ ಬೆಳೆ ಬರಲಿಲ್ಲ ಅಂದಾಗ ಹಂಗೆ ಒಂದು ಮಳೆಗಾಲ ಜಾಸ್ತಿ ಆದಾಗ ಒಂದು 50 ಚೀಲ ಬೆಳಿಬಹುದು ಅಷ್ಟೇನೆ. ಇಲ್ಲ ಒಳ್ಳೆ ಇಳುವರಿ ಬಂತು ಅಂದ್ರೆ 200 ಚೀಲ ಬೆಳಿತೀವಿ. 200 ಚೀಲ ಬೆಳೆದಿದ್ವಿ ನಾವು. 200 ಚೀಲ ಚೆನ್ನಾಗಿ ಬಂದಿದೆ. ತೂಕ ಬರುತ್ತೆ 2 ಕೆಜಿ 3 ಕೆಜಿವರೆಗೂ ಬರುತ್ತೆ. 1 ಕೆಜಿಯಿಂದ ಹಿಡಿದು 2 ಕೆಜಿ 3 ಕೆಜಿವರೆಗೂ ಬರುತ್ತೆ ಒಂದೊಂದು ಗೆಡ್ಡೆ. ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತಾರೆ? ಮಾರ್ಕೆಟಿಂಗು ನಾವು ಸ್ವಲ್ಪ ಓರೋದು ಮಾಡೋದು ಬಹಳ ತಾಪತ್ರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬಂದರಿಗೆ ಚೇಣಿ ಇಷ್ಟು ಗುಣಿ ಹಾಕಿದೀವಿ, ಇಷ್ಟು ಸಾಲಿದೆ ಇಷ್ಟು ಗುಣಿ ಹಾಕಿದೀವಿ, ಇಷ್ಟೇ ಚೀಲ ಹಾಕ್ಬೋದು ಅಂತ ಅಂದಾಜು ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಚೇಣಿ ಕೊಟ್ಬಿಡ್ತೀವಿ ಅವರಿಗೆ. ಚೇಣಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕಳ್ಕೊಂಡು ಹೋಗ್ತಾರೆ. ಕಳ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಲಾಭ ಬಂದರೆ ಕರೆಕ್ಟೇ ಕೊಡ್ತಾರೆ, ಲಾಭ ಬರಲಿಲ್ಲ ಅಂದಾಗ ಅದರಲ್ಲಿ ಕಡಿತ ಮಾಡಿ ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ, ಇಲ್ಲಾಂದರೆ ನಾವು ಸುಧಾರಿಸ್ಕೋಬೇಕು, ಇಲ್ಲಾಂದರೆ ನಾವೇನು ಮಾಡುತ್ತೆ ಅಂದರೆ ರೈತರು ಎಲ್ಲ ಕಡೆಗೂ ಸಪ್ಲೈ ಮಾಡೋಕ್ಕಾಗಲ್ಲ, ಹೊರಗಡೆ ಕೊಡೋಕ್ಕಾಗಲ್ಲ, ಹೊರಗಡೆ ಕಳ್ಸೋಕ್ಕಾಗಲ್ಲ. ವ್ಯಾಪಾರಸ್ಥರಿಂದಲೇ ನಾವು ಹೋಗ್ಬೇಕು. ನಮ್ಮಲ್ಲಿ ಈಗ ನಾವು ರೆಡಿ ಮಾಡ್ಕೊಂಡು ನಾವು ಮಾರ್ಕೆಟಿಗೆ ಹೋದ್ರೆ ಒಂದು ದಿವಸ ವೇಸ್ಟ್ ಆಗುತ್ತೆ. ಆಮೇಲೆ ಆ ಕೂಡಲೇ ಕ್ಯಾಶ್ ಕೊಡಲ್ಲ, ಆಮೇಲೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಹಾಕೊಡಲ್ಲ ಮಾರ್ಕೆಟಿಗೆ ತೊಗೊಂಡೋಗ್ಬಿಟ್ರೆ. ಅದಕ್ಕೇನು ಮಾಡ್ತೀವಿ ಅಂದರೆ ಪಾರ್ಟಿ ಒಳ್ಳೆ ಪಾರ್ಟಿಗಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಮನೆ ಹತ್ರನೇ ಕ್ಯಾಶ್ ದುಡ್ಡು ಕೊಡಬೇಕಪ್ಪ, ಇಷ್ಟು ಕೊಡಬೇಕು ಅಂತೇಳಿ ಒಳ್ಳೆ ಪರಿಚಯದವರಿಗೆ ಒಳ್ಳೆ ಹತ್ರದವರಿಗೆ ವ್ಯವಹಾರ ಮಾಡೋ ಅಂಥವರಿಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಸೇಲ್ ಮಾಡಿ ಇಲ್ಲೇ ಕೊಟ್ಬಿಡ್ತೀವಿ. ಅಟ್ಲಾಗಿ ಅಂದರೆ ಬೇರೆ ಕಡೆ ಸಪ್ಲೈ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುತ್ತೆ? ಅದು ಹೈದರಾಬಾದ್ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ, ಆಂಧ್ರ ಹೋಗುತ್ತೆ, ಬಿಜಾಪುರ ಹೋಗುತ್ತೆ, ಆಮೇಲೆ ಮಂಗಳೂರು ಜಾಸ್ತಿ ಹೋಗುತ್ತೆ. ಅಂದ್ರೆ ಅಲ್ಲಿನ ಮಾರ್ಕೆಟ್ ಅವ್ರು ಬರ್ತಾರೆ, ಇಲ್ಲೇ ಲೋಕಲ್ ಅವ್ರು ಅಲ್ಲಿ ಕಳ್ಸೋದು ಇಲ್ಲ, ಇಲ್ಲೇ ನಮ್ಮ ಸ್ಥಳದವರಿಗೆ ಕೊಡ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಎಲ್ಲ ಪರಿಚಯ ಇದ್ದಾರೆ, ಅಲ್ಲಲ್ಲಿ ಮಂಡಿಗಳಿಗೆಲ್ಲ ಅವರು ಬಿಟ್ಬಿಟ್ಟು ಮಂಡಿಗಳಿಗೆಲ್ಲ ಬಿಡ್ತಾರೆ. ಅವರು ವ್ಯಾಪಾರಸ್ಥರು, ಅದರಿಂದ ಅವರಿಗೆಲ್ಲ ಪರಿಚಯ ಇರ್ತಾರೆ, ಎಲ್ಲ ಅನುಕೂಲ ಆಗಿರುತ್ತೆ ಅವರಿಗೆ. ಡೈಲಿ ಗಾಡಿ ಕಳಿಸ್ತಿರ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ರೈತರು ಈ ವರ್ಷ ಬೆಳಿತೀವಿ, ಮುಂದ್ ವರ್ಷ ಬೆಳೆಯಲ್ಲ, ನಾವು ತಗೊಂಡು ಹೋಗ್ತೀವಿ ಮಾರ್ಕೆಟಿಗೆ. ಮಾರ್ಕೆಟಿಗೆ ತಗೊಂಡೋದಾಗಿರುತ್ತೆ, ಇವ್ರು ಒಂದೇ ಸಾರಿ ಬರೋದು ಅಂತ ಹೇಳ್ಬಿಟ್ಟು ಮತ್ತೆ ಬರಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಲ್ಲಿ ನಮಗೆ ರೈಟು ಸರಿಯಾಗಿ ನೋಡಿ ಹಾಕ್ಕೊಡಲ್ಲ. ವ್ಯಾಪಾರಸ್ಥರಿಗೆ ಏನು ಮಾಡ್ತಾರೆ ಅಂದರೆ ಅವರು ಮಾಮೂಲಿ ಇವತ್ತು ನಮ್ತೋ ತಗೊಂತಾರೆ, ಇನ್ನೊಬ್ಬರದ್ದು ಇನ್ನೊಬ್ಬರ ತಗೊಂತಾರೆ. ಅವರಿಗೆ ಮಂಡಿಗೆ ಯಾವಾಗಲೂ ಮಾಲ್ ಕಳಿಸ್ತಾ ಇರ್ತಾರೆ, ಆದ್ದರಿಂದ ಅವರಿಗೆಲ್ಲ ಒಳ್ಳೆ ರೇಟ್ ಹಾಕ್ಕೊಡ್ತಾರೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ನಮಗೂ ಅವರು ಸ್ವಲ್ಪ ನೋಡಿ ಯಾವ ರೇಟ್ ಇರುತ್ತೆ ನೋಡಿ ಒಳ್ಳೆ ರೇಟ್ ಹಾಕ್ಕೊಡ್ತಾರೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಮಾರ್ಕೆಟಿಗೆ ಹೋಗಲ್ಲ, ಇಲ್ಲೇ ಕೊಟ್ಬಿಡ್ತೀವಿ. ಅಟ್ಲಾಗಿ ರೇಟ್ ಅಂದರೆ ಎಷ್ಟು ಬರ್ಬೋದು? ಅದು ಬೆಳೆ ಒಂದೊಂದು ಟೈಮು ರೇಟು ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಚೆನ್ನಾಗೇ ಇರಲ್ಲ. ಅದು ಡಿಫೆಂಡ್ ಆಗುತ್ತೆ ಬೆಳೆ ಬಂದಂಗೆ. ಹೊರಗಡೆ ಮಾಲ್ ಎಳಿತಾ ಇದ್ರೆ ಒಂದು ಚೀಲ 400 ರಿಂದ 500 ವರೆಗೂ ಹೋಗುತ್ತೆ. ಈಗ ಒಂದು ಟೈಮ್ ಏನಾಗುತ್ತೆ ಅಂದರೆ 100 ರಿಂದ 50 ವರೆಗೂ ಹೋಗುತ್ತೆ. ಒಂದು ಚೀಲಕ್ಕೆ ಅವರಿಗೆ 60-70 ರೂಪಾಯಿ ಖರ್ಚು ಬರುತ್ತೆ. ಬಾಡಿಗೆ, ಚೀಲ, ಹಮಾಲಿ ಖರ್ಚು, ಲಾರಿ ಬಾಡಿಗೆ ಎಲ್ಲ ಸೇರಿ ಅವರಿಗೆ ಅಲ್ಲಿಗೆ ಹೋಗೋ ಅವರಿಗೆ ಮಾಲು ಮಂಡಿಗೆ ಹೋಗೋತ್ತಿ ಅವರಿಗೆ 100 ರೂಪಾಯಿ ಚೀಲಕ್ಕೆ ಬರುತ್ತೆ, ಖರ್ಚೇ 100 ರೂಪಾಯಿ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅವರು ಅದನ್ನೆಲ್ಲ ಕಳೆದ್ಬಿಟ್ಟು ನಮಗೆ ಲೆಕ್ಕ ಹಾಕಿ ಕಡಿಮೆ ರೇಟಲ್ಲಿ ತಗೊಳ್ತಾರೆ. ಅಕಸ್ಮಾತ್ ಎಲ್ಲರೂ ಮಾಲು ಹೊರಗಡೆ ಎಳೀತು ಅಂದರೆ ರೇಟ್ ಜಾಸ್ತಿ ಇದ್ದಾಗ ನಮಗೆ ರೇಟ್ ಜಾಸ್ತಿ ಹಾಕ್ಕೊಡ್ತಾರೆ. ಎಷ್ಟು ಬರ್ಬೋದು? ಅದು ಒಂದು ಅಂದಾಜು ಅದೇ ಚೀಲಕ್ಕೆ ಒಂದೊಂದ್ಸಾರಿ 300 ರೂಪಾಯಿ ಬರ್ತಾ ಇರುತ್ತೆ, ಒಂದೊಂದ್ಸಾರಿ 500 ರೂಪಾಯಿ ಬರುತ್ತೆ, ಒಂದೊಂದ್ಸಾರಿ 1000 ರೂಪಾಯಿವರೆಗೂ ಹೋಗ್ತಾ ಇರುತ್ತೆ. ಅದು ಹೇಳಕ್ ಬರಲ್ಲ, ಯಾವ್ಯಾವ ಟೈಮಲ್ಲಿ ಹೆಂಗೆಂಗೆ ಬರುತ್ತೆ ಹಂಗಂಗೆ ಸುಧಾರಿಸ್ಕೊಡ್ತಾ ಇರ್ತೀವಿ. ಖರ್ಚು ಎಷ್ಟು ಮಾಡ್ತೀರ? ಖರ್ಚು ಬರುತ್ತೆ ಅದಕ್ಕೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ 30-35 ಸಾವಿರ ರೂಪಾಯಿ ಬರ್ತಾ ಇರುತ್ತೆ ಒಂದು ಎಕರೆಗೆ. ಅದರಲ್ಲಿ ಈಗ ಬೀಜ, ಗೊಬ್ಬರ, ಔಷಧಿ, ಆಮೇಲೆ ಲೇಬರ್ಸ್ ಖರ್ಚು, ಆಮೇಲೆ ಬ್ಯಾಸೈದು ಬಾಡಿಗೆ ಎಲ್ಲ. ನಾವು ರೈತರು ಎಲ್ಲದನ್ನು ಲೆಕ್ಕ ಇಡಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲ ಲೆಕ್ಕ ಇಟ್ಬಿಟ್ರೆ ನಾವು ರೈತರು ಭೂಮಿನೇ ಹಾಳ್ಬಿಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ರೈತರು ಲೆಕ್ಕ ಇಡಕ್ಕೆ ಹೋಗಲ್ಲ. ನಾವೇನ್ ಮಾಡಬೇಕು ಅದನ್ನೆಲ್ಲ ಬಂಡವಾಳ ಹಾಕಿ ಮಾಡ್ತಾ ಇರ್ತೀವಿ. ಎಷ್ಟು ಬರುತ್ತೆ ಅಷ್ಟನ್ನ ತಗಂತೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಬೇರೆ ಬೆಳೆ ಮಾಡಕ್ ಬರಲ್ವಲ್ಲ, ಈಗ ಅದನ್ನೇ ಮಾಡ್ಬೇಕಲ್ಲ. ನಾವು ರೈತರು ಬೇರೆ ಏನು ಮಾಡೋಕ್ಕಾಗಲ್ವಲ್ಲ, ಅದರಲ್ಲೇ ಜೀವನ ಮಾಡಬೇಕಲ್ಲ. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಹೆಂಗಾಗತ್ತೆ ಅಂತ ಸುಧಾರಿಸ್ಕೊಂಡು ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಅಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ ನಾವು ಹೇಳಕ್ಕಾಗದೇ ಇಲ್ಲ. ಒಂದ್ಸಾರಿ ಬರುತ್ತೆ, ಒಂದ್ಸಾರಿ ಹೋಗುತ್ತೆ, ಅದನ್ನ ಏನು ಮಾಡೋಕ್ಕಾಗಲ್ಲ. ಲಾಭ ಒಂದು ಎಕರೆಗೆ ಬಂದರೆ 1 ಲಕ್ಷದವರೆಗೂ ಸಿಗುತ್ತೆ, ಬರಲಿಲ್ಲ ಅಂದರೆ 20,000 ಸಿಗುತ್ತೆ, ಬರಲಿಲ್ಲ ಅಂದರೆ ಅದು ಬರಲ್ಲ, ಹಂಗೆ ಅದು. ಒಟ್ಟಲ್ಲಿ ನಿಮ್ಗೆ ಅದರದ್ದು ಸಂತೋಷ ಇದೆ? ಸಂತೋಷ ಅಂದರೆ ಬಂದಾಗ ಸಂತೋಷ ಪಡ್ತೀವಿ, ಬರದೇ ಇದ್ದಾಗ ಲಾಸ್ ಆಯ್ತಪ್ಪ ಯಾಕಪ್ಪ ಮಾಡಿದ್ವಿ ಅಂತೀವಿ. ಈಗ ಬಂದಾಗಲೂ ಸಂತೋಷ ಪಡಬೇಕು, ಬರದೇ ಇದ್ದಾಗಲೂ ಸಂತೋಷ ಪಡಬೇಕು. ಬೇರೆ ವ್ಯವಹಾರ ಮಾಡಂಗಿರಕಲ್ವ, ಬೇರೆ ವ್ಯವಹಾರ ಮಾಡೋಕ್ಕಾಗಲ್ವಲ್ಲ ರೈತರು. ಅದೇ ಕೆಲಸ ಮಾಡ್ಬೇಕಲ್ಲ, ಅದೇ ಕೆಲಸ ವೃತ್ತಿ ಮಾಡ್ಕೊಂಡು ಹೋದಾಗ ನಾವು ಸಂತೋಷನೂ ಪಡಬೇಕು, ದುಃಖನೂ ಪಡಬೇಕು, ಎರಡೂ ಮಾಡ್ಕೊಂತ ಹೋಗ್ಬೇಕು. ಒಂದ್ರಲ್ಲಿ ಬರ್ತಾ ಇರುತ್ತೆ, ಒಂದ್ರಲ್ಲಿ ಹೋಗ್ತಾ ಇರುತ್ತೆ. ಒಂದ್ಸರಿ ಸಿಗುತ್ತೆ, ಒಂದ್ಸರಿ ಸಿಗಲ್ಲ. ಒಂದ್ಸರಿ 1 ಎಕರೆಗೆ 2 ಲಕ್ಷ ರೂಪಾಯಿ ಸಿಗುತ್ತೆ, ಒಂದ್ಸರಿ 20,000 ಸಿಗುತ್ತೆ, ಒಂದ್ಸರಿ ಏನೂ ಸಿಗದೇ ಇಲ್ಲ. ಹಂಗಾಗ್ಬಿಡುತ್ತೆ. ಅವಾಗ ಏನ್ ಮಾಡಕ್ಕಾಗುತ್ತೆ ಅಂದ್ರೆ, ಏ ನಾವು ಮಾಡದೇ ಇಲ್ಲ, ನಾವು ಬೇಡವೇ ಬೇಡ ಬಿಡಕ್ ಬರಲ್ಲ, ಜೀವನ ಮಾಡ್ಬೇಕಲ್ಲ, ಬೇರೆ ಕಡೆ ಜೀವನ ಮಾಡಕ್ ಆಗಲ್ಲ. ರೈತರು ಅದೇ ಕೆಲಸ ಅದನ್ನೇ ಮಾಡ್ಕೊಂತ ಹೋಗ್ತಾ ಇರ್ಬೇಕಾಗತ್ತೆ. ಒಟ್ಟಲ್ಲಿ ಕೋಸಲ್ಲಿ ಚೆನ್ನಾಗಿ ಎಲ್ಲ ವಾತಾವರಣ ಇದ್ರೆ ಒಳ್ಳೆ ಇಳುವರಿ. ಒಳ್ಳೆ ಇಳುವರಿ ಬರುತ್ತೆ, ಸಂತೋಷ ಬರುತ್ತೆ. ಅಂದ್ರೆ ಮಳೆಗಾಲ, ಆಮೇಲೆ ರೈಟು, ಆಮೇಲೆ ಕಡ್ಕೊಂಡು ಹೋಗೋರು ಎಲ್ಲರೂ ಒಳ್ಳೆಯದಾದಾಗ ಒಳ್ಳೇದಾಗುತ್ತೆ. ಈಗ ಮಳೆಗಾಲ ಹಿವಿ ಆದಾಗ ಏನಾಗುತ್ತೆ ಅಂದ್ರೆ, ಅದೇ ಹಳದಿ ರೋಗ ಬಂದು ಎಲ್ಲ ಕರಿಗೆ ಹೋಗಿ ರಂಪಾಗಿ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಏನು ಸಿಗದೇ ಇಲ್ಲ. ಹೋದ ವರ್ಷ ಹಂಗೆ ಮಾಡಿ ಹೋದ ಈ ವರ್ಷನೂ ಹಂಗೆ ಆಯ್ತು, ಹೋದ ವರ್ಷನೂ ಸ್ವಲ್ಪ ರೈಟ್ ಚೆನ್ನಾಗಿ ಬಂತು, ಬೆಳೆ ಬರಲೇ ಇಲ್ಲ, ಕರಿಗೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲಿಲ್ಲ. ಯಾವುದು ಸಮಯದಲ್ಲಿ ಇದನ್ನ ಕೃಷಿ ಮಾಡಿದ್ರೆ ಉತ್ತಮವಾದ ಇಳುವರಿ ಬರುತ್ತೆ ಅಂತೀರಾ? ಅದೇನಾಗುತ್ತೆ ಅಂದ್ರೆ, ಜನವರಿ ಫೆಬ್ರವರಿಲಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಆವಾಗ ಮಳೆಗಾಲ ಕಮ್ಮಿ ಇರುತ್ತೆ, ಹೊರಗಡೆ ರೈಟು ಇರುತ್ತೆ, ಆವಾಗ ರೈಟು ಸಿಗ್ತಾ ಇರುತ್ತೆ ನಮಗೆ, ಸ್ವಲ್ಪ ಅನುಕೂಲ ಆಗುತ್ತೆ. ಈ ಏನ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಮೇ ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬರು ಬೆಳೆಗೆ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಎಲ್ಲರೂ ಬೆಳೆ ಮಾಡಿದಾಗ, ಬೆಳೆ ಚೆನ್ನಾಗಿ ಬಂದಾಗ, ಹೊರಗಡೆ ಮಾಲ್ ಎಳಿಲಿಲ್ಲ ಅಂದಾಗ, ಅವಾಗ ಏನಾಗುತ್ತೆ ಅಂದ್ರೆ ನಮಗೆಲ್ಲ ಲಾಸ್ ಆಗುತ್ತೆ. ಅವಾಗ ಉತ್ಪತ್ತಿ ಕಮ್ಮಿ ಆಗುತ್ತೆ, ಇಳುವರಿನೂ ಬರುತ್ತೆ. ಇಳುವರಿ ಬಂದ್ರೂ ರೇಟ್ ಸಿಗಲ್ಲ, ರೇಟ್ ಸಿಕ್ಕಾಗ ಇಳುವರಿ ಬರಲ್ಲ, ಇಳುವರಿ ಬಂದಾಗ ರೇಟ್ ಸಿಕ್ಕಲ್ಲ, ಹಂಗಾಗತ್ತೆ. ಮೆಣಸಿನ್ಕಾಯಿ ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರಿ, ಅದ್ ಯಾವ ರೀತಿ? ಅದು ಮೆಣಸಿನ್ಕಾಯಿ ಈ ವರ್ಷದಲ್ಲಿ ಬೋಂಡಾ ಮೆಣಸಿನ್ಕಾಯಿ ಅಂತ ಬೆಳೆದಿದ್ವಿ, ಉದ್ದ ಬಜ್ಜಿಕಾಯಿ. ಆ ಬಜ್ಜಿಕಾಯಿ ಬೆಳೆದಾಗ ಈ ವರ್ಷ ಒಳ್ಳೆ ಇಳುವರಿ ಬಂತು, ಒಳ್ಳೆ ರೈಟು ಸಿಕ್ತು. ಮಳೆಗಾಲ ಜಾಸ್ತಿ ಆಗ್ಬಿಡ್ತು, ಗಿಡ ಸ್ವಲ್ಪ ಸತ್ತೋಗ್ಬಿಟ್ಟು ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ನರ್ಸರಿ ಕೊಡ್ತೀವಿ ಬೀಜನ. ನಾವೇ ಬೀಜ ಕೊಡ್ತೀವಿ, ಒಳ್ಳೆ ಬೀಜ ತಳಿ ಕೊಟ್ಬಿಟ್ಟು ಅಲ್ಲಿ ನರ್ಸರಿ ಬೆಳೆಸಿ ಬಂದ್ಬಿಟ್ಟು ಅದನ್ನ ಸೊಸಿ, ಅದು ಹಂಗೇನೆ 1-12 ದಿವಸಕ್ಕೆ ಬೀಜ ಹುಟ್ಟುತ್ತೆ. 12 ದಿವಸಕ್ಕೆ ಬೀಜ ಹುಟ್ಟಿದಾಗ ಅದು ಮೊಳಕೆ ಆಗಿ 12 ದಿವಸಕ್ಕೆ ಎಲೆ ಕಾಣುತ್ತೆ. ಎಲೆ ಕಂಡಾಗ 15 ದಿವಸಕ್ಕೆ 2-2 ಎಲೆ, 3-3 ಎಲೆ ಬರುತ್ತೆ. ಆಮೇಲೆ 20 ದಿವಸಕ್ಕೆ 4-4 ಎಲೆ ಬರುತ್ತೆ. ಆಮೇಲೆ 1 ತಿಂಗಳಿಗೆ ಸ್ವಲ್ಪ ಗಿಡ 1-3 ಇಂಚು ಉದ್ದ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ಸ್ವಲ್ಪ ಬೆಳವಣಿಗೆ ಬರಲಿ, ಗಿಡ ಬಲಿಕೆ ಬರಲಿ ಅಂತ ಹೇಳ್ಬಿಟ್ಟು 40 ದಿವಸಕ್ಕೆ ಸೊಸಿ ತಗೊಂಬರ್ತೀವಿ. 40 ದಿವಸಕ್ಕೆ ಸೊಸಿ ತಗೊಂಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ, ಭೂಮಿ ಎಲ್ಲ ಹದ ಮಾಡ್ಕೊಂಡು ದಿಂಡು ಮಾಡಿ ಬೇಸಿಗೆಯಲ್ಲಿ ಮಾರ್ಚಿ ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡ್ತೀವಿ ಅದನ್ನ. ಮಾರ್ಚಿ 20 ಹಿಡಿದು ಏಪ್ರಿಲ್ 15 ನೆಡ್ಬೋದು. ಅದನ್ನ ನಟ್ಟಿದ್ವಿ, ಈ ವರ್ಷ ಬೆಳೆ ಚೆನ್ನಾಗಿ ಬಂತು. ಸಾಲ್ ಹೊಡೆದು ನೀರ್ ಹಾಯಿಸ್ಕೊಂಡು ನೀರೊಳಗೇನೆ ಒಂದೊಂದೇ ಗುಣಿ 2.5 ಅಡಿ ಡಿಸ್ಟೆನ್ಸ್ ಮಾಡ್ತೀವಿ ಸಾಲಿಂದ ಸಾಲಿಗೆ. ಆಮೇಲೆ ಗಿಡದಿಂದ ಗಿಡಕ್ಕೆ 1.5 ಅಡಿಗೆ ನೋಡ್ತೀವಿ, 1.5 ಅಡಿಗೆ ನೋಡ್ತೀವಿ. ನಟ್ಟಾದ್ಮೇಲೆ 20 ದಿವಸಕ್ಕೆ ಅದು ಬೇಗ ಗೊಬ್ಬರ ಹಾಕಕ್ ಬರಲ್ಲ ಕೋಸ್ನಂಗೆ, ಅದನ್ನ ಮೆಣಸಿನ ಗಿಡಕ್ಕೆ 20 ದಿವಸಕ್ಕೆ ಹಾಕ್ಬೇಕು. 20 ದಿವಸಕ್ಕೆ ಗೊಬ್ಬರ ಹಾಕ್ತೀವಿ, 20 ದಿವಸಕ್ಕೆ ಗೊಬ್ಬರ ಹಾಕಿ 1-2 ಅರ್ತೆ ಕೊಡ್ತೀವಿ. ಆಮೇಲೆ 30 ದಿವಸಕ್ಕೆ ದಿಂಡು ಮಾಡ್ತೀವಿ, 30 ದಿವಸಕ್ಕೆ ಮತ್ತೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಗುಣಿಗೆ ಕುರಿ ಗೊಬ್ಬರ ಸಿಗುತ್ತೆ, ಕುರಿ ಗೊಬ್ಬರ ಪುಡಿ ತಂದು ಹಾಕ್ತೀವಿ. ಆಮೇಲೆ 20-20 ಹಾಕ್ತೀವಿ. ಆಮೇಲೆ ಯೂರಿಯಾ ಹಾಕ್ತೀವಿ, ಮೊದಲನೇ ರೌಂಡ್ ಯೂರಿಯಾ ಹಾಕ್ತೀವಿ. ಆಮೇಲೆ 20-20 ಹಾಕ್ತೀವಿ. ಆಮೇಲೆ ಸುಫಲ ಹಾಕ್ತೀವಿ, ಅದು ಹೆಚ್ಚು ಕಮ್ಮಿ 2.5 ತಿಂಗಳಿಗೆ ಕುಯ್ಯಕ್ಕೆ ಬರುತ್ತೆ, ಕುಯ್ಲಿಗೆ ಬರುತ್ತೆ. 2.5 ತಿಂಗಳಿಗೆ ಕುಯ್ಲಿಗೆ ಬಂದಾಗ ಅದು ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಒಳ್ಳೆ ಬೆಳೆ ಬಂದಿತ್ತು, ಒಳ್ಳೆ ರೇಟ್ ಸಿಕ್ಕಿತ್ತು, ಚೆನ್ನಾಗಿ ಬಂದಿತ್ತು. ಆದರೆ ಕೊನೆ ಏನಾಯಿತು ಅಂದರೆ, ಮಳೆ ಜಾಸ್ತಿ ಹೆವಿ ಆದಾಗ ಸ್ವಲ್ಪ ರೋಗ ಬಂದ್ಬಿಡ್ತು, ಮುದುರು ರೋಗ ಅಂತ ಬರುತ್ತದು. ಮುದುರು ರೋಗ ಬಂದಾಗ ಗಿಡ ಕುರ್ಚಲಾಗಿ ಸ್ವಲ್ಪ ಕೊನೆಗೆ ಬೆಳೆ ಲಾಸ್ ಆಗ್ಬಿಟ್ಟು, ಇಳುವರಿ ಚೆನ್ನಾಗಿತ್ತು ಫಸ್ಟಿಗೆ. ಆಮೇಲೆ ಮಳೆಗಾಲ ಜಾಸ್ತಿ ಆದಾಗ ಏನಾಯಿತು ಅಂದರೆ ವೀಕ್ ಆಗ್ಬಿಟ್ಟು, ವೀಕ್ ಆದಾಗ ಏನಾಯಿತು ಅಂದರೆ ಗಿಡ ಕಾಯಿ ಉದ್ದ ಬರಲಿಲ್ಲ, ರೈಟು ಸ್ವಲ್ಪ ಕಡಿಮೆ ಆಯಿತು. ಆದರೆ ಈ ವರ್ಷದ ಮಟ್ಟಿಗೆ ಮೆಣಸಿನ ಗಿಡ ಪರವಾಗಿಲ್ಲ. ಯಾವ ಥರ ವಾತಾವರಣ ಇರಬೇಕು ಅದಕ್ಕೆ? ಅದಕ್ಕೆ ಮೋಡದ ವಾತಾವರಣ ಇರಬೇಕು ಮಳೆಗಾಲದಲ್ಲಿ. ಆಮೇಲೆ ಅತಿಯಾಗಿ ಮಳೆ ಬರಬಾರ್ದು, ಆಮೇಲೆ ಬಿಸಿಲು ಅತಿಯಾಗಿ ಬಿಸಿಲು ಬರಬಾರ್ದು, ಆಮೇಲೆ ಎಟ್ಟೆಗಾಳಿ ಹೊಡಿಬಾರ್ದು. ಎಟ್ಟೆಗಾಳಿ ಹೊಡೆದಾಗ ಸೂಡ್ರು ಅಂತೀವಿ ಅದಕ್ಕೆ, ಆವಾಗ ಅದು ಬರೋದಿಲ್ಲ. ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ನಾವೆಲ್ಲ ಮಳೆಗಾಲದಲ್ಲಿ ಮಾಡ್ತೀವಿ, ಮಾರ್ಚ್ ಏಪ್ರಿಲಿಂದ ಮಾರ್ಚಿಂದ ಶುರು ಮಾಡ್ತೀವಿ, ಏಪ್ರಿಲ್ 15ರವರೆಗೆ ನಾಟಿ ಮಾಡ್ತೀವಿ. ಅಂದರೆ ನೀರು ಸ್ವಲ್ಪ ಕಡಿಮೆ, ನೀರು ಅದಕ್ಕೆ ಕಡಿಮೆ ಆದರೆ ನಡೆಯುತ್ತೆ, ಏನು ತೊಂದರೆ ಏನಿಲ್ಲ. ಮಳೆಗಾಲ ಜಾಸ್ತಿ ಆಗಬಾರ್ದು, ಹಾಯಿ ನೀರು ಸ್ವಲ್ಪ ಅದೇ ವಾರಕ್ಕೆ ಒಂದು ಸಾರಿ ಕೊಡ್ತೀವಿ ಸಣ್ಣ ಗಿಡದಲ್ಲಿ, ದೊಡ್ಡ ಗಿಡ ಆದಮೇಲೆ 15 ದಿವಸಕ್ಕೊಂದ್ಸಾರಿ ಕೊಡ್ತೀವಿ. 3-4 ಸಾರಿ ನೀರು ಕೊಟ್ಟರೆ ನೀರು ಕೊಟ್ಟರೆ ಸಾಕು ಅದಕ್ಕೆ, ಅದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ, ಒಳ್ಳೆ ಇಳುವರಿ ಬರ್ತವೆ. ಗೊಬ್ಬರ ಏನೇನು ಕೊಡ್ತೀರ? ಗೊಬ್ಬರ ಮೊದಲನೇ ರೌಂಡು ಯೂರಿಯಾ ಕೊಡ್ತೀವಿ, 2ನೇ ರೌಂಡು 20-20 ಕೊಡ್ತೀವಿ, 3ನೇ ರೌಂಡು ಸುಫಲ ಕೊಡ್ತೀವಿ. ನಾವು ವಿಜಯ ಕಾಂಪ್ಲೆಕ್ಸ್ ಅಂತ ಬರೋದು, ವಿಜಯ ಕಾಂಪ್ಲೆಕ್ಸ್ ಈಗ ಬರಲ್ಲ, ಅದರಿಂದ ಸುಫಲ ಕೊಡ್ತೀವಿ ನಾವು. ಇಳುವರಿಯಲ್ಲ ಯಾವ ಥರ ಬರುತ್ತೆ? ಇಳುವರಿ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಈ ಸರಿಯ, ಈ ಸರಿ ಚೆನ್ನಾಗಿ ಬಂದಿತ್ತು ಇಳುವರಿ. ಒಂದು 2000 ಗುಣಿ ನೊಟ್ಟಿದ್ವಿ ನಾವು. ಒಂದು ಬೀಡಿಗೆ 20 ಚೀಲ ಕೊಯ್ತಿದ್ವಿ. 20 ಚೀಲ ಅಂದರೆ 35 ಕೆಜಿ ಬರೋದು ಒಂದು ಚೀಲ. ಒಂದು ಚೀಲ 35 ಕೆಜಿ ಬರುತ್ತೆ. ಒಂದು ಬೀಡಿಗೆ 25 ಚೀಲ ಕೊಯ್ತಿದ್ವಿ, 20 ಚೀಲ ಕೊಯ್ತಿದ್ವಿ. ಆಮೇಲೆ 2ನೇ ರೌಂಡಿಗೆ 25 ಚೀಲ ಕೊಯ್ತೀವಿ. ಆಮೇಲೆ 3ನೇ ರೌಂಡಿಗೆ ಮತ್ತೆ ಅದೇ 20 ಚೀಲ ಬರುತ್ತೆ. ಮಳೆಗಾಲ ಕಮ್ಮಿ ಆಗಿ ಗಿಡ ಚೆನ್ನಾಗಿದ್ದಾಗ ಸ್ವಲ್ಪ ಸಾಧಾರಣ ಬರುತ್ತೆ. ಅದು ಏನ್ ಮಾಡ್ತೀವಿ ಅಂದ್ರೆ, ನಾ 5-6 ಬೆಳೆ 6 ಸರಿ ಕುಯಿಲು ಬರುತ್ತೆ. ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತೀರ? ಮಾರ್ಕೆಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲೇ ನಮ್ಮ ಚಿಕ್ಕಮಗಳೂರು ಮಾರ್ಕೆಟ್ಗೆ ಬಿಡ್ತೀವಿ, ಮಂಡಿ ಅಂತ ಇದಾವೆ, ಆ ಮಂಡಿಗೆ ಬಿಡ್ತೀವಿ. ಆದ್ರೂ ಒಳ್ಳೆ ರೇಟ್ ಹಾಕೊಡಲ್ಲ, ನಾವಿದ್ದಾಗ ಮಾರಲ್ಲ, ನಾವಿಲ್ದಾಗ ಮಾರ್ತಾರೆ. ನಾವು ಅವ್ರು ಎಷ್ಟು ಹಾಕಿದಿರಿ ಅನ್ನೋದು, ಎಷ್ಟು ಮಾರಿದಾರೆ ಅನ್ನೋದು ಗೊತ್ತಾಗಲ್ಲ. ಬೇರೆ ಕಡೆ ಅವ್ರು ಕೇಳಿರ್ತಿರಲ್ಲ, ನೀವು ಇಷ್ಟಿದೆ ರೇಟು ನೀವ್ಯಾಕೆ ಈ ತರ ಅಂತ ಕೇಳ್ಬಹುದು. ಏನಾಗಿದೆ ಅಂದ್ರೆ, ಮಂಡಿಲಿ ಪ್ರತಿ ಒಬ್ರು ಎಲ್ಲ ಒಂದೇ, ಅವ್ರು ಒಬ್ಬರಿಂದ ಒಬ್ಬರಿಗೆ ಈಗ ನೋಡಿ ಹೋಗಿ ಕೇಳಂಗಲ್ಲ, ಎದುರಿಗೆ ಹೋಗಿ ಕೇಳಂಗಲ್ವಲ್ಲ, ಎಲ್ಲ ಫೋನಲ್ಲಿ ಇದೆ. ನಾನು ಹಿಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ನೀನು ಹಿಂಗೆ ಪಟ್ಟಿ ಮಾಡು, ನೀನು ಹಿಂಗೆ ಪಟ್ಟಿ ಮಾಡು ಅಂತ ಅಲ್ಲಲ್ಲೇ ಅವರೇ ಮೀಟಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ. ಯಾರಿಗೂ ಯಾರೂ ರೈತರು ಎದುರಿಗೆ ಮಾಲು ವ್ಯಾಪಾರಸ್ಥರಿಗೆ ರೈತರು ಎದುರಿಗೆ ಯಾರೂ ಮಾರಲ್ಲ. ಹಾಂ, ಇಳಿಸೋಗಿ ಅಂದ್ಬಿಡ್ತಾರೆ. ನಾವು ಇಳಿಸಲ್ಲಿ ಕೂತಿದ್ರು ಇಲ್ಲ ಕಣ್ರಿ, ಆಗಿಲ್ಲ ಕಣ್ರಿ, ಆಗಿಲ್ಲ ಕಣ್ರಿ ಅಂತಾರೆ, ಸುಳ್ಳು ಹೇಳ್ತಾರೆ. ಮಾರ್ಕೆಟಲ್ಲಿ ರೈತರಿಗೆ ಭಾರಿ ಮೋಸ ಮಾಡ್ತಾರೆ. ಅದೊಂದು ತಪ್ಪಿಸಿದ್ರೆ ರೈತರಿಗೆ ಎಷ್ಟೋ ಮುಂದೆ ಬರ್ತಾರೆ. ಅದೇನಾಗುತ್ತೆ ಅಂದರೆ, ಯಾರು ಕೇಳಲ್ಲ. 1 ಕೆಜಿಗೆ 2 ರೂಪಾಯಿ ಕಮಿಷನ್ ತಿಂತಾರೆ. 1 ಕೆಜಿಗೆ 2 ರೂಪಾಯಿ ಕಮಿಷನ್. ಅವ್ರು 30 ರೂಪಾಯಿ ಮಾರಿದ್ರೆ ನಾವು 2 ರೂಪಾಯಿ ಕಮಿಷನ್ ಕೊಡಬೇಕು. ಎಷ್ಟು ಖರ್ಚು ಬೀಳುತ್ತೆ ತಮಗೆ? ಖರ್ಚು ಎಷ್ಟು ಬರುತ್ತೆ? ಅದು ಎಕರೆಗೆ 15,000 ಬರುತ್ತೆ. ಎಕರೆಗೆ 15,000 ಬರುತ್ತೆ. ಗೊಬ್ಬರ ಎಲ್ಲ ಎಷ್ಟು ಕೊಡ್ತೀರಿ? ಇಲ್ಲ, ಮೊದಲನೇ ರೌಂಡು ಭೂಮಿಗೆ ಎಲ್ಲ ಅದ ಮಾಡಿ ಕೊಟ್ಟಿಗೆ ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಅಕಸ್ಮಾತ್ ಗೊಬ್ಬರ ಸಿಕ್ಕಿದ್ರೆ ಗುಣಗುಣಿಗೆ ಒಂದೊಂದು ಬೊಕ್ಸೆ ಅಂತೇಳಿ ಗುಣಗುಣಿಗೆ ಹಾಕಿ ತಯಾರು ಮಾಡಿರ್ತೀವಿ. ಆಮೇಲೆ ಇದು ಸೀಮೆ ಗೊಬ್ಬರನ ಯೂರಿಯಾ 1 ಎಕರೆಗೆ 1 ವರ್ಷ ಹಾಕ್ತೀವಿ ಯೂರಿಯಾನ ಫಸ್ಟು. ಆಮೇಲೆ ಏನು ಮಾಡ್ತೀವಿ ಅಂದರೆ, 1 ಎಕರೆಗೆ 1.5 ಕ್ವಿಂಟಲು 20-20 ಹಾಕ್ತೀವಿ. ಆಮೇಲೆ 3ನೇ ರೌಂಡ್ ಏನ್ ಮಾಡ್ತೀವಿ ಅಂದ್ರೆ, ಸುಪಾಲನೇ 3ನೇ ರೌಂಡ್ಗೆ ಏನ್ ಮಾಡ್ತೀವಿ ಅಂದ್ರೆ 150 ಕೆಜಿ 1.5 ಕ್ವಿಂಟಲ್ ಹಾಕ್ತೀವಿ. ರೋಗ ಯಾವ್ದು ಬರುತ್ತೆ ಮೆಣಸಿನಕಾಯಿಗೆ? ರೋಗ ಮುದ್ರುಗುಡಿ ಅಂತ ಬರುತ್ತೆ. ಆಮೇಲೆ ಅದಕ್ಕೂ ಅಂಗಮಾರಿ ಅಂತ ಬರುತ್ತೆ. ಆಮೇಲೆ ಕಾಯಿ ಕೊರಿಯ ಹುಳ ಅಂತ ಬರುತ್ತೆ. ಆಮೇಲೆ ಕಜ್ಜಿ ರೋಗ ಅಂತ ಬರುತ್ತೆ. ಆಮೇಲೆ ಕೊಳವೆ ರೋಗ ಅಂತ ಬರುತ್ತೆ. ಅದೇನ್ ಮಾಡ್ತೀವಿ ಅಂದ್ರೆ, ನಾವು ಆ ಗಿಡ ಬಂದಾಗ ಆಗಿಂದಾಗೆ ನೋಡ್ಬಿಟ್ಟು ಅಗ್ರೋ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ವಿಚಾರಿಸ್ಕೊಂಡು ಅವರಿಗೆ ತೋರಿಸ್ಬಿಟ್ಟು ಆವಾಗ ಅವ್ರು ನೋಡ್ಬಿಟ್ಟು ಅದನ್ನ ಏನ್ ಕೊಡ್ಬೋದು ಏನ್ ಮಾಡ್ಬೋದು ಅಂತೇಳಿ ಅವ್ರು ಹೇಳ್ತಾರೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಆ ಮೆಡಿಸಿನ್ ತಗೊಂಡ್ಬಂದು ಹೊಡೆದಾಗ 2-3 ದಿವಸಕ್ಕೆ ಕವರ್ ಆಗುತ್ತೆ. ಒಳ್ಳೆ ಮೆಡಿಸಿನ್ ಕೊಟ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಒಳ್ಳೆ ಮೆಡಿಸಿನ್ ಕೊಡಲ್ಲ, ಯಾವ್ದೋ ಒಂದು ಹೇಳ್ತಾರೆ, ಯಾವ್ದೋ ಒಂದು ಕೊಡ್ತಾರೆ. ಅವಾಗ ನಮ್ಮ ರೈತರಿಗೆ ಯಾರಿಗೂ ಅಷ್ಟು ಗೊತ್ತಾಗಿರಲ್ಲ. ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ, 2-3 ಸರಿ ಹೊಡಿಬೇಕಾಗತ್ತೆ. ಒಳ್ಳೆ ಮೆಡಿಸಿನ್ ಕೊಟ್ಟದ್ ಏನಾಗುತ್ತೆ ಅಂದ್ರೆ, 1ಸರಿ ಹೊಡೆದಕ್ಕೆ ಕವರ್ ಆಗ್ಬಿಡ್ತವೆ. ಆಮೇಲೆ ಹುಳದ್ದು ಔಷಧಿ ಹೊಡಿತೀವಿ. ಆಮೇಲೆ ಅಂಗಮಾರಿ ರೋಗದ ಔಷಧಿ ಹೊಡಿತೀವಿ. ಹಾ, ಮಳೆ ಹೆವಿಯಾಗಿ ಮಳೆ ಬಂತು ಅಂದ್ರೆ ಭಾರಿ ಬೇಸರ ಆಗುತ್ತೆ. ಈ ವರ್ಷ ಕಡ್ಡಿಗಾಯಿ ಸಾಂಬಾರ್ ಕಾಯಿ ಮೆಣಸಿನ್ಕಾಯಿ ಅಂತ ಮಾಡಿದ್ವಿ ಸಾಂಬಾರದ್ದು. ಸಾಂಬಾರದ್ದು ಮಾಡಿದಾಗ ಏನಾಯ್ತು ಅಂದ್ರೆ, ಅದೇನಾಯ್ತು ಅಂದ್ರೆ, ಈ ವರ್ಷ ಒಂದು ಎಕರೆಗೆ ಮಾಡಿದ್ವಿ. 1 ಎಕರೆಗೆ 8,000 ಗುಣಿ ನೋಡ್ತೀವಿ. 1 ಎಕರೆಗೆ 8,000 ಗುಣಿ ನೋಡಿದಾಗ ಅದು ತುಂಬಾ ಖರ್ಚು ಬಂತು. ತುಂಬಾ ಖರ್ಚು ಬಂದಾಗ ಅದೇನಾಯ್ತು ಅಂದ್ರೆ, ಬೆಳೆ ಅರ್ಧಂಬರ್ಧ ಬೆಳೆ ಬಂದ್ಬಿಡ್ತು, ನೀರು ನಿಂತ್ಕೊಂಡ್ಬಿಟ್ಟು. ನೀರು ನಿಂತಾಗ ಏನಾಯ್ತು ಅಂದ್ರೆ, ಅದು ಎಲ್ಲ ಗಿಡ ಸತ್ತೋಗ್ಬಿಡ್ತು. ಗಿಡ ಇದ್ದುದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಕುಯ್ದ್ವಿ. ಒಂದ್ ಬೆಳೆ ಕುಯ್ದಾಗ 10 ರೂಪಾಯಿ ರೇಟ್ ಸಿಗ್ತು. ಒಂದ್ ಬೆಳೆ ಒಂದ್ಸರಿ ಕುಯ್ದಾಗ 15 ರೂಪಾಯಿ ಸಿಕ್ತು. ಈಗ ಇನ್ನೊಂದ್ಸರಿ 20 ರೂಪಾಯಿ ಸಿಕ್ತು. ಅದು ಬೆಳೆ ಬಂದಂಗೆ ಮಾಲು ಹೊರಗಡೆ ಎಳದಂಗೆ ಆಂಧ್ರ ತಮಿಳ್ನಾಡು ಮಡ್ರಾಸು ಹೊರಗಡೆ ಹೋದ್ರೆ ಮಾಲು, ಆವಾಗ ನಮಗೆ ಒಳ್ಳೆ ಬೆಳೆ ರೇಟ್ ಸಿಗುತ್ತೆ. ಇಲ್ಲೇ ಎಲ್ಲರೂ ಲೋಕಲ್ ಹೋದ್ರೆ, ಲೋಕಲ್ ಎಲ್ಲರೂ ಹೋದ್ರೆ ಹೋತು ಅಂದ್ರೆ ಒಳ್ಳೆ ರೇಟ್ ಸಿಗಲ್ಲ. ಹಂಗಾಗಿ ಕಡ್ಡಿಗಾಯಿ ಒಳ್ಳೆ ಬೆಳೆ ಬಂದ್ರೆ ಒಳ್ಳೆ ದುಡ್ಡಾಗ್ತವೆ. ಒಳ್ಳೆ ಬೆಳೆ ಬರಲಿಲ್ಲ ಅಂದಾಗ ರೋಗ ಅದು ರೋಗಗಳು ಅವೆಲ್ಲ ಬರದೇ ಹೋದಾಗ ಅವಾಗ ಚೆನ್ನಾಗಿ ಬೆಳೆ ಬಂದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಕೃಷಿ ಮಾಡಿ ಸಂತೋಷ ಇದ್ದೇ ಇರುತ್ತೆ. ಅದೇ ಹೇಳ್ತೀವಲ್ಲ, ಒಂದ್ಸರಿ ಸಂತೋಷ ಆಗುತ್ತೆ, ಒಂದ್ಸರಿ ದುಃಖ ಬರುತ್ತೆ. ಏನು ಮಾಡೋಕ್ಕಾಗಲ್ವಲ್ಲ, ಬಂದದ್ದೆಲ್ಲ ನಾವು ಅನುಭವಿಸ್ಕೊಂಡು ಜೀವನ ಮಾಡಲೇಬೇಕಲ್ಲ. ಈಗ ಬೇರೆ ಮಾಡಕ್ ಬರಲ್ವಲ್ಲ. ಈಗ ಈ ವರ್ಷ ರೈಟು ಅಷ್ಟೇನು ಒಳ್ಳೆ ಬೆಳೆ ರೈಟ್ ಸಿಕ್ಕಲಿಲ್ಲ ರೈತರುಗಳಿಗೆ. ಅದರಿಂದ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಇದ್ದ ಮಟ್ಟಿಗೆ ಪರವಾಗಿಲ್ಲ. ಈ ಬಜ್ಜಿಕಾಯಿ ಬೋಂಡದ ಕಾಯಿ ಅಂತ ಮಾಡಿದ್ವಿ, ಅದರಲ್ಲಿ ಚೆನ್ನಾಗಿ ಇಳುವರಿ ಬಂತು, ಚೆನ್ನಾಗಿ ಸ್ವಲ್ಪ ರೈಟು ಸಿಕ್ತು. ಇದರಲ್ಲಿ ಮೆಣಸಿನ್ಕಾಯಲ್ಲಿ ಕಡ್ಡಿ ಮೆಣಸಿನ್ಕಾಯಿ ಸಾಂಬಾರ್ ಮೆಣಸಿನ್ಕಾಯಲ್ಲಿ ಅದೇನು ಅಷ್ಟೊತ್ತು ಉತ್ಪತ್ತಿ ಆಗಲಿಲ್ಲ ನಮಗೆ. ಈ ವರ್ಷ ಸ್ವಲ್ಪ ಲಾಸ್ ಆಯಿತು. ಒಂದರಲ್ಲಿ ಹೋದ್ರೆ ಒಂದರಲ್ಲಿ ಬೆಳೆ ಬರ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಎರಡೇ ಎಕರೆಗೆ ಒಂದೇ ಥರದ ಬೆಳೆ ಮಾಡಲ್ಲ. ಒಂದೇ ಥರದ ಬೆಳೆ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ಒಂದೇ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಮಾಡ್ತೀವಿ ಅಂದರೆ ಮೂರು ಐಟಮ್ ಬೆಳೆ ಬೆಳ್ಕೊಂತೀವಿ. ಬಜ್ಜಿಕಾಯಿ ಮಾಡಿದ್ವಿ, ಕಡ್ಡಿಕಾಯಿ ಮಾಡಿದ್ವಿ, ಆಮೇಲೆ ಬಟಾಣಿ ಮಾಡಿದ್ವಿ. ಬಟಾಣಿ ಮಾರ್ಚಿಲಿ ರೇವತಿ ಮಳೆಯಲ್ಲಿ ಹಾಕಿದ್ವಿ. ಬಟಾಣಿನ ರೇವತಿ ಮಳೆಗೆ ಹಾಕಿದಾಗ ಒಳ್ಳೆ ಬೆಳೆ ಬಂತು. ಒಳ್ಳೆ ಬೆಳೆ ಬಂತು. ಏಪ್ರಿಲ್ ತಿಂಗಳಲ್ಲಿ ಎರಡು ಕುಯಿಲು ಕುಯ್ದ್ವಿ. ಮಾರ್ಚಿಲಿ ಏಪ್ರಿಲಲ್ಲಿ ಎರಡು ಕುಯಿಲು ಕುಯ್ದು ಒಳ್ಳೆ ರೇಟ್ ಸಿಕ್ತು. ನೂರು 100 ರೂಪಾಯಿ ಮಾರಿದ್ವಿ. ಇನ್ನೊಂದು ಕುಯಿಲು 100 ರೂಪಾಯಿ ಮಾರಿದ್ವಿ. ಇನ್ನೊಂದು ಕುಯಿಲಿ 90 ರೂಪಾಯಿ ಮಾರಿದ್ವಿ. ಇನ್ನು ಮೂರು ಕುಯಿಲು ಕುಯ್ಯೋದ್ರೊಳಗೆ ಮಳೆ ಹಿಡದೇ ಬಿಡ್ತು. ಮಳೆ ಹಿಡದೇ ಬಿಟ್ಟಾಗ ಏನಾಯ್ತು ಅಂದ್ರೆ